ಸಿಕ್ತಿದ್ದಾಗ ಇವಾಗ ಎರಡ್ ರೌಂಡ್ ಕೆಲವೊಮ್ಮೆ ಮೂರ್ ರೌಂಡ್ ಆಗ್ತದೆ, ಅದು ಕೊಡ್ತೀನಿ. ಅಂದ್ರೆ ಮಳೆಗೆ ಕಾಯ್ತೀರ ಮೊದಲಿಗೆ? ಇಲ್ಲ, ಯೂಶಲಿ ಮಳೆ ಅಂತ ಹೇಳಿದ್ರೆ ಮಾರ್ಚ್ ಏಪ್ರಿಲ್ ಗೆ ಬರ್ತದೆ. ಯೂಶಲಿ ಫೆಬ್ರವರಿಗೆ ಮಾಡಿದ್ರೆ ಕ್ರಾಪ್ ಸೆಟ್ಟಿಂಗ್ ಸ್ವಲ್ಪ ಜಾಸ್ತಿ ಇರ್ತದೆ. ಫೆಬ್ರವರಿಗೆ ನೀವು ಸ್ಪ್ರಿಂಕ್ಲರ್ ಮಾಡ್ತೀರಾ? ಹೌದು, ಆಫ್ಟರ್ ಫೆಬ್ರವರಿ 10th. ಅಂದ್ರೆ ಫೆಬ್ರವರಿ ಕೊನೆ ಒಳಗಾಗಿ ಮಾಡ್ಬಿಡ್ತೀರಿ? ಹೌದು. ಮತ್ತೆ ಬ್ಯಾಕಪ್ ಯಾವಾಗ ಮಾಡ್ತೀರಾ? 15 days to 1 month ನಲ್ಲಿ ಮಾಡೋದು. ಅದು ಒಳ್ಳೆ ಫಲಿತಾಂಶ ಕೊಟ್ಟಿದೆ ನಿಮ್ಗೆ. ಹೌದು ಹೌದು, ಚೆನ್ನಾಗಿ ಹೊರಳುತ್ತೆ ಮತ್ತೆ ಕಾಯಿನೂ ಕಚ್ಚುತ್ತೆ. ಹೌದು ಸರ್. ನೀರ್ಗೇನ್ ವ್ಯವಸ್ಥೆ ಇದೆ ಚಂಗಪ್ಪರು? ನೀರು ಪಕ್ಕದಲ್ಲಿಂದು ಹೊಳೆ ಇದೆ, ಕರಡ ಹೊಳೆ ಅಂತ, ಅದರಿಂದ ತಗೊಳ್ತೀನಿ ನಾನು. ಅದರಿಂದ ತೆಗೆದುಕೊಂಡು ವ್ಯವಸಾಯ ಬಳಸ್ಕೊಳ್ತೀರಾ? ಹೌದು. ಅವಶ್ಯಕತೆ ಬಿದ್ದಾಗ ಆ ನೀರನ್ನ ಬಳಸ್ಕೊಳ್ತೀರಾ? ಹೌದು. ಒಳ್ಳೆ ಹೂ ಬಂತು ಅಂದ್ರೆ ಮತ್ತೆ ಮಳೆ ಸ್ವಲ್ಪ ಚೆನ್ನಾಗಿ ಬಂತು ಅಂದ್ರೆ ಬೆಳೆ ಅದು ಅದಂಗೆ ಅಂತ ಹೇಳ್ಬಹುದು. ಹೌದು. ಮತ್ತೆ ಕೆಲವೊಮ್ಮೆ ಬ್ಯಾಕಿಂಗ್ ಮಳೆ ಸಿಕ್ಕಿದ್ರೆ ಅದನ್ನ ಸೆಕೆಂಡ್ ರೌಂಡ್ ಸ್ಪ್ರಿಂಕ್ಲರ್ ಮಾಡೋದಿಲ್ಲ, ಬೇಕಾಗೋದಿಲ್ಲ. ಹೌದು. ಮತ್ತೆ ಮಣ್ಣು ಪರೀಕ್ಷೆ ಇಂಥದ್ದು ಏನಾದ್ರು ಮಾಡಿಸ್ತೀರಾ ನೀವು? ರೋಗಿಗೆ ಕಾಯಿಲೆ ಬರಬಾರ್ದು ಅಂತ ಏನೋ ಅಂತ ಹೇಳ್ತಾರಲ್ಲ, ಹಾಗೆ ನಾನು ಮಣ್ಣು ಪರೀಕ್ಷೆ ಮಾಡೋದು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಎವ್ರಿ ಇಯರ್ ಅದು ಕೆಲವೊಮ್ಮೆ ಸೇಮ್ ಸ್ಯಾಂಪಲ್ ನ 3 ಲ್ಯಾಬೊರೇಟರಿ ಕಳಿಸೋದು, ಹಾಗೆಲ್ಲ ತುಂಬಾ ಅದರ ಬಗ್ಗೆ ತಲೆ ಕೆಳಿಸ್ಕೊಡ್ತೀನಿ. ಹೇಗೆ ಅನ್ಸುತ್ತೆ ಅವಾಗ ಫಲಿತಾಂಶ ಬಂದ್ಮೇಲೆ ಎಲ್ಲ ಒಂದೇ ರೀತಿ ಇರುತ್ತೆ, ಬೇರೆ ಬೇರೆ? ಇಲ್ಲ, ಇರುವುದಿಲ್ಲ, ಇರುವುದಿಲ್ಲ. ಅದಕ್ಕಾಗಿ ನಾನು ಇವಾಗ ನಮ್ಮ ಕಾಫಿ ಬೋರ್ನವರು ಚುಂಡೇಲ್, ಬಾಳೆಹೊನ್ನವರು ಚಟ್ಟಳಿಗೆ, PH 3 ಜನರದ್ದು ಬೇರೆ ಇರ್ತದೆ, ಮತ್ತೆ MPK ಬೇರೆ ಬೇರೆ ಇರ್ತದೆ. ಕೆಲವೊಮ್ಮೆ ತುಂಬಾ ಡಿಫ್ರೆನ್ಸ್ ಇರುವುದಿಲ್ಲ. ತುಂಬಾ ಸಲ ನಾನೇ ಅದನ್ನ ಪೌಡರ್ ಮಾಡೋದು, ನಾನೇ ಪ್ಯಾಕ್ ಮಾಡೋದು, ಸ್ಯಾಂಪ್ಲಿಂಗ್ ಎಲ್ಲ ಸರಿ ಇರ್ತದೆ, ಆದ್ರೂ ರಿಸಲ್ಟ್ ಇದಿರ್ತದೆ. ಒಮ್ಮೆ ಹೇಳಿದ್ರು ನೀರದು PH ಡಿಫರೆನ್ಸ್, ಅದಕ್ಕಾಗಿ ಡಿಫರೆನ್ಸ್ ಬಂದಿರಬಹುದು ಅಂತ ಹೇಳ್ತಾರೆ. ಅಂದ್ರೆ ಅಲ್ಲಿ ಪ್ರಯೋಗ ಮಾಡೋದಕ್ಕೆ ಬಳಸ್ತಾರಲ್ಲ ನೀರು, ಅದರಲ್ಲೂ ಸ್ವಲ್ಪ ವ್ಯತ್ಯಾಸ ಇರಬಹುದು ಅಂತ. ಹೌದು. ಅಂದ್ರೆ ಬಾಳೆಹೊನ್ನೂರಲ್ಲಿ 5 ಇದ್ರೆ ಇಲ್ಲಿ 6, ಕೇರಳದಲ್ಲಿ 6.5 ಹಾಗೆ PH ಬರ್ತದೆ. ಅಂದ್ರೆ ಅಪ್ರಾಕ್ಸಿಮೇಟ್ ನಾನು ಹೇಳುದು, ನಾಟ್ ಎಕ್ಸಾಕ್ಟ್ಲಿ. ಅಂದ್ರೆ ಮತ್ತೆ ಈ ಸುಣ್ಣ ಏನಾದ್ರು ಕೊಡ್ತೀರಾ? 2 ವರ್ಷಕ್ಕೊಮ್ಮೆ ಡೆಫಿನೆಟ್ ಕೊಡ್ತೇನೆ. ಅಂದ್ರೆ ಕೆಲವೊಮ್ಮೆ 10 ವರ್ಷಕ್ಕೆ 8 ಸಲ ಹಾಕಿದ್ದು ಉಂಟು. ಸುಣ್ಣ ಹಾಕಿದ್ರು ನೆಕ್ಸ್ಟ್ ಇಯರ್ ಟೆಸ್ಟ್ ಮಾಡಿದ್ರೆ PH ಮೇಲೆ ಹೋಗೋದಿಲ್ಲ, ಅಂದ್ರೆ ತುಂಬಾ ಮಳೆ ಬರ್ತದೆ. ಈಗಲೇ 122 inches ಆಗಿದೆ. ನಿಮ್ದು ಕರಡ ಸ್ವಲ್ಪ ಹೆಚ್ಚು ಮಳೆನೆ ಬರುತ್ತೆ ಅಂತ ಅನ್ಬೋದು. ಹೌದು. ಅಂದ್ರೆ ಸುಣ್ಣ ಯಾವಾಗ ಕೊಡ್ತೀರಾ? ಯೂಶಲಿ ನವೆಂಬರ್ ಡಿಸೆಂಬರ್ ಆರ್ ಜನವರಿ ಫಸ್ಟ್ ವೀಕ್. ಅಂದ್ರೆ ಮಣ್ಣಲ್ಲೂ ತೇವಾಂಶ ಇರುತ್ತೆ, ಆಗ ಗೊಬ್ಬರ ಎಲ್ಲ ಕೊಟ್ಟಾಗಿರುತ್ತೆ. ಹೌದು. ಮತ್ತೆ ಕಳೆ ತೆಗೆದು ಕೊಡ್ಬೇಕಲ್ವಾ? ವೀಡಿಸೈಡ್ ಯೂಸ್ ಮಾಡೋದ್ರಿಂದ ಕಳೆ ಇರುವುದಿಲ್ಲ. ಕೊಡಗಿನಲ್ಲಿ ಗದ್ದೆಯಲ್ಲಿ ಬರುವ ಇದಕ್ಕೆ ಕಳೆ ಅಂತ ಹೇಳ್ತಾರೆ, ಈ ತೋಟದಲ್ಲಿ ಬರುವುದಕ್ಕೆ ಕಚಡ ಅಂತ ಹೇಳ್ತೀವಿ ನಾವು ಲೋಕಲ್ ಲ್ಯಾಂಗ್ವೇಜ್ ನಲ್ಲಿ. ಸರಿ ಸರಿ. ಯಾವ ಕಳೆನಾಶಕ ಬಳಸ್ತೀರಾ ಜಾಸ್ತಿ? ಗ್ಲೈಫೋಸೈಟ್. ಇಲ್ಲ ಅಂತ ಹೇಳಿದ್ರೆ ತರಕಿಟ್ಟ. ತರಕಿಟ್ಟ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀನಿ. ಗ್ಲೈಫೋಸೈಟ್ ಕಡಿಮೆ ಯೂಸ್ ಮಾಡೋದು. ಅಂದ್ರೆ ಅದನ್ನ ಬಳಸೋದ್ರಿಂದ ಜಮೀನ್ ಮಣ್ಣಿಗೆ ತೊಂದರೆ ಆಗಿಲ್ಲ? ಇವಾಗ 40 ವರ್ಷದಿಂದ ಮಾಡ್ತಾ ಇದ್ದೀನಿ. ಬೇರೆ ಕತ್ತಿ ಗುದ್ದಲಿ ಏನು ತಾಗೋದಿಲ್ಲ ಮಣ್ಣಿಗೆ. ಇವಾಗ ಎರ್ತೆ ಮಾಡುದು ಜನರಲಿ ಎಲ್ರು ಅಕ್ಟೋಬರ್ ನವೆಂಬರ್ ನಲ್ಲಿ, ಹೌದೌದು, 6 December. ಇವಾಗ ನಾನು ಏನು ಅಂತ ಹೇಳಿದ್ರೆ ಆಗಸ್ಟ್ ಸೆಪ್ಟೆಂಬರ್ ನಲ್ಲಿ ಗೊಬ್ಬರ ಹಾಕುವಾಗ ಅದೇ ಅರ್ತೆ. ಇವಾಗ ಈ ಗೋರ್ ಮನೆಯಲ್ಲಿ ಒಣಗಿದ ಎಲೆಯನ್ನೆಲ್ಲ ಗುಡ್ಡೆ ಮಾಡಿಬಿಡ್ತೀನಿ, ಅಂದ್ರೆ ಗೊಬ್ಬರ ಹಾಕ್ಲಿಕ್ಕೆ ಆಗ್ತದೆ ಅಂತ. ಅದು ಗೊಬ್ಬರ ಹಾಕ್ಲಿಕ್ಕೂ ಆಯ್ತು, ಮತ್ತೆ ಎರ್ತದ ಕೆಲಸನೂ ಇಲ್ಲ ಅಂತ ಹಾಗೆ. ಅಂದ್ರೆ ಈಗ ಕಳೆನಾಶಕ ಯಾವ ಸಿಂಪರಣೆ ಮಾಡ್ತೀರಾ? ಅದು ಡಿಪೆಂಡ್ಸ್, ಆಲ್ಮೋಸ್ಟ್ ಒಂದು 3-4 inches ಬಚ್ಚರ ಅಷ್ಟು ಬರುವಾಗ ಮಾಡೋದು. ಹೇಗೆ ಬಳಸೋದು ಚಂಗಪ್ಪರೆ ಕಳೆನಾಶಕನ? ಬ್ಯಾಕ್ ಪ್ಯಾಕ್ ಮಿಷಿನ್ ಅಲ್ಲಿ ಮೊದಲೆಲ್ಲ 3 ml ಸಾಕಿದ್ದು ಪರ್ ಲೀಟರ್ ನೀರಿಗೆ, ಇವಾಗ 5, 6, 7, 8 ಹೋಗ್ಬಿಟ್ಟಿದೆ. ಪ್ಯಾರಾಕ್ವಾಟ್, ಪ್ಯಾರಾಕಿಟ್ ಹಾಗೆ, ಮತ್ತೆ ಗ್ಲೈಫೋಸೇಟ್ ಹಾಗೆ ಸ್ವಲ್ಪ ಹೆಚ್ಚಾಗಿದೆ ಅಂತೀರಾ? ಇವಾಗ ಮತ್ತೆ ತುಂಬಾ ರೆಸಿಸ್ಟೆನ್ಸ್ ಬಂದಿದೆ ಕಳೆಗಳಿಗೆ, ಮತ್ತೆ ಹೊಸ ಕಳೆಗಳು ಕೆಲವೊಂದು ಬಂದಿದೆ. ನಾನು ಅಮೆರಿಕದಲ್ಲಿ ಕೆಲವು ಕಳೆ ನೋಡಿದ್ದೇನೆ, ಅದು ಇಲ್ಲಿ ಇರ್ತಿರ್ಲಿಲ್ಲ, ಶುಂಠಿ ಗದ್ದೆಯಲ್ಲೆಲ್ಲ ಬರ್ತದೆ ಅದು. ಅದು ಕೆಲವು ಹೊಸ ಕಳೆಗಳು ಬಂದಿದೆ, ಅದು ಇನ್ನೂ ತುಂಬಾ ರೆಸಿಸ್ಟೆನ್ಸ್ ಇದೆ ಅದಕ್ಕೆ. ಅಂದ್ರೆ ಗ್ಲೈಫೋಸೇಟ್ ಮತ್ತೆ ಈ ಪರಾಕ್ವಾಟ್ ಎರಡು ಕೂಡ ಈ ಹುಲ್ಲಿನ ಜಾತಿ ಕಳೆಗಳು ಮತ್ತು ಅಗಲವಾದ ಎಲೆಗಳ ಕಳೆಗಳು ಎರಡನ್ನು ನಿಯಂತ್ರಣ ಮಾಡುತ್ತಾ? ಮಾಡ್ತದೆ ಮಾಡ್ತದೆ. ಅಂದ್ರೆ ತುಂಬಾ ಇದಿರುವವರು ಗ್ಲೈಫೋಸೇಟ್ ಹಾಕ್ತಾರೆ ಹುಲ್ಲಿಗೆ, ಬಟ್ ಸ್ವಲ್ಪ ಸಣ್ಣದಾಗಿರುವಾಗ ಹಾಕಿದ್ರೆ ಪ್ಯಾರಾಕಿಟ್ಟೆ ಸಾಕು. ವರ್ಷಕ್ಕೊಂದ್ಸರಿ ಮಾಡ್ತೀರಾ? ಇಲ್ಲ, 2-3 ಆಗ್ತದೆ. ಯಾವ್ಯಾವ ಮಾಡ್ತೀರಾ? ಇವಾಗ ಕಳೆ ಇಲ್ಲ, ನೆಕ್ಸ್ಟ್ ಮಳೆ ಬಂದ್ರೆ ಒಂದು ರೌಂಡ್ ಮಾಡ್ತೇನೆ, ಅರೌಂಡ್ ನವೆಂಬರ್, ಮತ್ತೆ ಮೇ, ಮತ್ತೆ ಅರೌಂಡ್ ಸೆಪ್ಟೆಂಬರ್. ಆಲ್ಮೋಸ್ಟ್ 3 times ಆಗ್ತದೆ. ಅಂದ್ರೆ 4 ತಿಂಗಳಿಗೆ ಒಂದ್ಸರಿ ಬಿದ್ದಂಗೆ ಆಗುತ್ತೆ. ಹೌದೌದೌದು. ಅಂದ್ರೆ ನಿಮ್ಗೆ ಕೆಲಸಗಾರರ ಖರ್ಚು ಹೋಲಿಸಿರೋದು ಸ್ವಲ್ಪ ಕಡಿಮೆ ಖರ್ಚು ಬೀಳುತ್ತಾ? ತುಂಬಾ ಕಡಿಮೆ ಖರ್ಚು ಬೀಳುತ್ತದೆ. ಮಿಷಿನ್ ಅಲ್ಲಿ ಮಾಡುವುದಾದ್ರೂ 4,000 rupees ಬರ್ತದೆ, ಇದು ಮೂರು ಕ್ಯಾನ್ ಮಾಡುವುದು ಅಂತ ಹೇಳಿದ್ರೆ ಒಂದು ಅರ್ಧ ದಿವಸ ಕೆಲಸವೂ ಬೇಡ, ಮೂರು ಗಂಟೆ ಕೆಲಸ. ಮತ್ತೆ ನನಗೂ ಬೆನ್ನಿಗೆ ಮೇಲೆ ಇಟ್ಕೊಂಡು ಹೋಗುದು, ಮಕ್ಕಳನ್ನ ಎತ್ಕೊಂಡು ಹೋಗಾಗೆ ನನಗೊಂದು ಖುಷಿ ಅದು. ಅಂದ್ರೆ ಕಳೆ ಮೇಲೆ ಸಿಂಪಡಣೆ ಮಾಡಬೇಕು, ಮಣ್ಣಿಗೂ ಸಿಂಪಡಣೆ ಮಾಡಬೇಕು? ಇಲ್ಲ, ಮಣ್ಣಿಗೆ ಮಾಡೋದಿಲ್ಲ, ಕಳೆ ಮೇಲೆ ಮಾತ್ರ. ಕಳೆ ಮಾತ್ರ ಮಾಡ್ತೀರಾ? ಹೌದು ಹೌದು. ಕಳೆ ಬಂದಂಗ್ ಮಾತ್ರ ಮಾಡ್ತೀರಾ ನೀವು? ಹೌದೌದು, ಕಳೆ ಎಲ್ಲೆಲ್ಲಿ ಇರ್ತದೆ ಹಾಗೆ ಮಾತ್ರ. ಎಲ್ಲ ಬಾಡೋಗ್ಬಿಡುತ್ತೆ? ಹೌದೌದು ಸರ್. ಮತ್ತೆ ಅದು ಮಣ್ಣಿಗೆ ಸೇರಿ ಮತ್ತೆ ಗೊಬ್ಬರ ಆದಂಗೆ ಆಗುತ್ತೆ ಅದು? ಅದರಲ್ಲಿ ಇದು ಮಾಡುದ್ರಿಂದ ಸ್ವಲ್ಪ ಕಡಿಮೆನೆ ಆಗ್ತದೆ, ಅಂದ್ರೆ ಅಲ್ಲೇ ಸುಟ್ಟೋದಾಗೆ ಆಗ್ತದೆ, ಅದರಿಂದ ಸ್ವಲ್ಪ ಕಡಿಮೆ, ಇದು ಗ್ರೀನ್ ಮೆನ್ಯೂರ್ ಆಗುದು ಸ್ವಲ್ಪ ಕಡಿಮೆ ಆಗ್ತದೆ. ಇಳುವರಿ ಮೇಲೆ ಏನು ತೊಂದರೆ ಕಂಡು ಬಂದಿಲ್ಲ ನಿಮಗೆ? ಇಳುವರಿ ಅಂತ ಹೇಳಿದ್ರೆ ತುಂಬಾ ಹಳೆ ಗಿಡ ಅದನ್ನು ರೀಪ್ಲಾಂಟ್ ಮಾಡ್ತಾ ಇದ್ದೇನೆ, ಹಾಗಾಗಿ 30-40% ಗಿಡ ಇರುವುದಿಲ್ಲ ಒಂದು 7-8 acres ನಲ್ಲಿ, ಅದರಲ್ಲಿ ಕಡಿಮೆ ಆಗ್ತದೆ. ಮತ್ತೆ ಬೇರೆ ಏನು ನಾನು ನೋಟಿಸ್ ಮಾಡ್ಲಿಲ್ಲ. ಮತ್ತೆ ಕೀಟ ರೋಗಗಳು ಇಂಥವೇನಾದ್ರೂ ಬರ್ತಾವ? ಕಾಫಿಗೆ ಏನು ಇಲ್ಲ, ಅಡಿಕೆಗೆ ಕೊಳೆ ರೋಗ ಬರ್ತದೆ. ಅದಕ್ಕೆ ಕಾಫಿಗೂ ಮಳೆ ಜಾಸ್ತಿ ಆದ ಕೊಳೆ ರೋಗ ಇದೆಲ್ಲ ಬರುತ್ತೆ ಅಂತಾರೆ. ಇಲ್ಲ ಇಲ್ಲ ಇಲ್ಲ, ಅಂದ್ರೆ ನಾನು ಈ ವೀಡಿಸೈಡ್ ಮಾಡುದರಿಂದ ಒಳ್ಳೆ ಗಾಳಿ ಆಗ್ತದೆ ಮಣ್ಣು, ಆದ್ರಿಂದ ಪ್ರಾಬ್ಲಿ ಅದಕ್ಕಾಗಿ ಕೊಳೆ ರೋಗ ಬರೋದಿಲ್ಲ ಅಂತ ಅನಿಸ್ತದೆ ನನಗೆ. ಮತ್ತೆ ಕೀಟಗಳೇನು ಕಂಡು ಬಂದಿಲ್ಲ, ಬೆರಿ ಬೋರರು ಇಂಥದ್ದೆಲ್ಲ? ಬೆರಿ ಬೋರರ್ ಬರ್ತದೆ, ಇರ್ತದೆ ಕೆಲವೊಂದು ವರ್ಷ ಇರ್ತದೆ, ಕೆಲವೊಂದು ಸಂದರ್ಭದಲ್ಲಿ ಬರುತ್ತೆ. ಅಂದ್ರೆ ಸಾಧಾರಣವಾಗಿ ರೋಬಸ್ಟಾ ಯಾವಾಗ ಕೊಯ್ಲಿ ಬರುತ್ತೆ ಅದು? January 15th to January 25th. ಅಂದ್ರೆ ನೀವು ಚೆರಿನೆ ಮಾಡ್ತೀರಾ ಹೇಗೆ? ಚೆರಿ ಮಾಡುದು ಸರ್. ಇಳುವರಿ ಎಷ್ಟು ಬರುತ್ತೆ ಸಾಧಾರಣವಾಗಿ ಸರಾಸರಿ? ಮೊದಲು 40-45 bags ಎಲ್ಲ ಬರ್ತಿದ್ದೆ, ಇವಾಗ ವರ್ಷ ವರ್ಷ ಕಡಿಮೆ ಆಗ್ತಾ ಇದೆ, 25-30 bags ಆಗಿದೆ ಇವಾಗ. ಸ್ವಲ್ಪ ಮಣ್ಣಿನ ಫಲವತ್ತತೆ ಕಡಿಮೆ ಆಗಿರ್ಬೋದು ಅಂತೀರಾ? ಕಡಿಮೆ ಆಗಿದೆ, ಅದೇ ಎಲ್ಲ ಮಣ್ಣಿನ ಫಲವತ್ತತೆ ಕಡಿಮೆ ಆಗಿದೆ. ಮತ್ತೆ ಕರಿಮೆಣಸಿನ ಬಳ್ಳಿಗಳು ಕೂಡ ಇದಾವ ನಿಮ್ಮಲ್ಲಿ? ತುಂಬಾ ಇದೆ ಸರ್. ಅಂದ್ರೆ ಅದೇನು ನೆರಳಿನ ಮರಗಳಿಗೆ ಹಬ್ಸಿದ್ದೀರಾ? ನೆರಳಿನ ಮರಕ್ಕೆ ಮತ್ತೆ ಅಡಿಕೆ ಮರಕ್ಕೆ ತುಂಬಾ ಹಬ್ಸಿದ್ದೀನಿ. ಕಾಫಿ ತೋಟದಲ್ಲಿ ಅಡಿಕೆ ಮರಗಳು ಇದಾವೆ? ಇಲ್ಲ, ಅದು ಸಪರೇಟ್ ಇದೆ, ಮತ್ತೆ ಇಂಟು ಪ್ಲಾಂಟ್ ಆಗಿದೆ ಗದ್ದೆಯಲ್ಲಿ ಮಾಡಿದ್ರಿಂದ ಕಾಫಿ ಮತ್ತೆ ಅಡಿಕೆ. ಅಲ್ಲಿ ಅಂತರ್ ಬೆಳೆಯಾಗೂ ಬೆಳ್ಕೊಂಡಿದ್ದೀರ ಕಾಫಿ ಮತ್ತೆ ಅಡಿಕೆನ? ಹೌದು ಹೌದು, ಕಾಫಿ ಮತ್ತೆ ಅಡಿಕೆ. ಅಂದ್ರೆ ಅಡಿಕೆಗೆ ನೀವು ಕರಿಮೆಣಸನ್ನ ಹಬ್ಸಿದೀರಾ? ಹೌದು ಹೌದು. ಅದು ಸುಮಾರು ಎಷ್ಟು ಬಳ್ಳಿಗಳಿದಾವೆ? ಅದರಿಂದ 3,000 ಮರದಲ್ಲಿ ಒಂದು 1,000-1,500 ಅಡಿಕೆ ಮರದಲ್ಲಿದೆ. ಅಂದ್ರೆ ಅದಕ್ಕೆ ಮತ್ತೆ ಪ್ರತ್ಯೇಕವಾಗಿ ಗೊಬ್ಬರ ಕೊಡ್ತೀರಾ ಅಥವಾ ಅಡಿಕೆ ಕೊಟ್ಟಾಗ ಸಾಕಾಗತ್ತ? ನಾನು ಯೂಶ್ವಲಿ ಇವಾಗ 40-30-40 ಹೀಗೆ ಕೊಡೋದ್ರ ಒಟ್ಟಿಗೆ ಇದಕ್ಕೆ 140 ಇದು ಕೊಡ್ತಾರಲ್ಲ ಅಡಿಕೆಗೆ, ಅದೇ ರೇಷ್ಯದಲ್ಲಿ ಸಪರೇಟ್ ಆಗಿ ಹಾಕ್ತೇನೆ ನಾನು. ಬಳ್ಳಿಗಳಿಗೂ ಸ್ವಲ್ಪ ಬೇರೆ, ಕಾಫಿಗೆ ಬೇರೆ. ಬಳ್ಳಿಗಳೆಲ್ಲ ಚೆನ್ನಾಗಿದಾವೆ? ಇಲ್ಲ, ತುಂಬಾ ಚೆನ್ನಾಗಿಲ್ಲ. ಒಂದು ಗದ್ದೆಯಲ್ಲಿ ತುಂಬಾ ಚೆನ್ನಾಗಿಲ್ಲ, ತೋಟದಲ್ಲಿ ಪರವಾಗಿಲ್ಲ ಅಂತ ಹೇಳ್ಬೋದು, ತುಂಬಾ ಚೆನ್ನಾಗಿಲ್ಲ. ಗದ್ದೆಯಲ್ಲಿ ಏನು ನೀರು ಬಸ್ತೋಗ ಸಮಸ್ಯೆ ಇದೆಯಾ ಅಲ್ಲಿ? ಇಲ್ಲ, ಅದು ದೊಡ್ಡ ಚರಂಡಿ ಮಾಡಿದ್ದೀನಿ, ಅದರಿಂದ ನೀರು ಬಸ್ತು ಹೋಗ್ತದೆ. ಆದ್ರೂ ಸ್ವಲ್ಪ ಮಣ್ಣು ಜಿಗಿಟಲ್ಲಿ? ಇಲ್ಲ, ಅದು ಸ್ವಲ್ಪ ಸ್ಯಾಂಡಿ ಸಾಯಿಲ್, ಅದರಿಂದ ಅಂತ ಜಿಗಿಟು ಬರುವುದಿಲ್ಲ. ಮತ್ತೆ ಇಳುವರಿ ಕಡಿಮೆ ಆಗೋದಕ್ಕೆ ಏನ್ ಕಾರಣ ಇರ್ಬೋದು ಕರಿಮೆಣಸಂದು? ಕರಿಮೆಣಸು ಅಂದ್ರೆ ಸಾಯಿಲ್ ನ್ಯೂಟ್ರಿಯೆಂಟ್ಸ್, ಅಂದ್ರೆ ಇದು ಸಾವಯವ ಗೊಬ್ಬರ ಬಹಳ ಕಡಿಮೆ ಇದೆ, ಅದೇ ರೀಸನ್ ಇರ್ಬೋದು. ಸರಿ, ಅಂದ್ರೆ ಎಷ್ಟು ಇಳುವರಿ ಬರುತ್ತೆ ಕರಿಮೆಣಸಿನಲ್ಲಿ? ಟೋಟಲ್ ಈ ವರ್ಷ 16 quintal ಆಗಿದೆ. ಸುಮಾರು 1,500 ಬಳ್ಳಿ ಅಂತ ಹೇಳಿದ್ರಿ? ಹೌದೌದು. ಈ ಸರಿ ಬೆಲೆನು ಚೆನ್ನಾಗಿದೆ? ಹೌದು ಸರ್. ಇದರಲ್ಲಿ ಸ್ವಲ್ಪ ಈ ಗಿಡಗಳೆಲ್ಲ ಹಳದಿ ಆಗೋದು, ಬಳ್ಳಿಗಳು ಮತ್ತೆ ಎಲೆಗಳೆಲ್ಲ ಕಪ್ಪಾಗೋದು ಇದೆಲ್ಲ ಆಗ್ತಾ ಇರುತ್ತಲ್ವಾ? ಅದು ಅಂತ ಜಾಸ್ತಿ ನೋಟಿಸ್ ಮಾಡ್ಲಿಲ್ಲ ನಾನು. ಮೊದಲು ಬೋರ್ಡ್ ಸ್ಪ್ರೇ ಮಾಡ್ತಿದ್ದೆ, ಇವಾಗ 2-3 ವರ್ಷದಿಂದ ಸ್ಪ್ರೇ ಮಾಡ್ಲಿಲ್ಲ. ಆತರ ಒಂದೊಂದು ಬಳ್ಳಿ ಸಾಯ್ತದೆ, ನೀಲಿ ಬಗ್ನಲ್ಲಿ ಸಣ್ಣ ಬಳ್ಳಿ ಸಾಯ್ತದೆ, ಮತ್ತೆ ಆತರ ಜಾಸ್ತಿ ಇಲ್ಲ, ಸಾಯೋದಿಲ್ಲ. ಯಾವ ತಳಿ ಅದು ಕರಿಮೆಣಸು? ಕರಿಮುಂಡ ಇದೆ, ಪನ್ನೀರ್ ಇದೆ, ಮತ್ತೆ ಉದರಗೊಟ್ಟೆ ಇದು ಆತರ ಇದೆ ಸರ್. ಅಡಿಕೆ ಮರಗಳು? ಅಡಿಕೆ ಮೊದಲು ಸ್ವಲ್ಪ ಸೈಡ್ ಇದರಲ್ಲೆಲ್ಲ ಮಂಗಳ ಇದೆ, ಮಂಗಳ, ಮತ್ತೆ ಸೌತ್ ಕರ ವೆರೈಟಿ ಇದೆ, ಜಾಸ್ತಿ ತೀರ್ಥಹಳ್ಳಿ ವೆರೈಟಿ. ತೀರ್ಥಹಳ್ಳಿ ಲೋಕಲ್? ಹೌದು, ತೀರ್ಥಹಳ್ಳಿ ವೆರೈಟಿ, ಲೋಕಲ್ ಕಡಿಮೆ ಇದೆ. ಹೌದು. ಅಂದ್ರೆ ಈಗ ಫಸಲು ಬಿಡ್ತಾ ಇದಾವೆ ಅಡಿಕೆ ಮರಗಳು? ಅಡಿಕೆ ಸ್ವಲ್ಪ 40 ವರ್ಷದ್ದು, ಅದಕ್ಕೆ ಅಂಡರ್ ಪ್ಲಾಂಟ್ ಮಾಡಿ ಆಗಿದೆ, ಮತ್ತೆ ಇನ್ನು ಸ್ವಲ್ಪ 24 ವರ್ಷ, ಮತ್ತೆ ವರ್ಷ ವರ್ಷ 200-300 ಈಗ ಹಾಕ್ತೇನೆ ನಾನು ಮಧ್ಯ ಮಧ್ಯ ಅಲ್ಲಿ ಇಲ್ಲಿ ಅಂತ. ಇನ್ನ ಎಲ್ಲ ಈ ಸರಿ ಚೆನ್ನಾಗಿ ಬಂದಿದೆಯಾ ಇಲ್ಲ ಅಡಿಕೆ? ಅಡಿಕೆ ಕ್ರಾಪ್ ಬಹಳ ಚೆನ್ನಾಗಿತ್ತು, ಆದ್ರೆ ಕೊಳೆ ರೋಗ ಬಂದಿದೆ ಮಧ್ಯ ಮಧ್ಯ. ಕೊಳೆ ರೋಗ ಬಂದು ಬಿದ್ದೋಗಿದೆ? 2 ಸಲ ಸ್ಪ್ರೇ ಮಾಡಿದ್ರು ಸಹ ತುಂಬಾ ಬಿದ್ದೋಗಿದೆ. ಏನು ಸಿಂಪಡಣೆ ಮಾಡಿದ್ರಿ? ಬ್ಲೂ ಬೋರ್ಡ್ ಅಂತ ಒಂದು ರೆಡಿ ಮಿಕ್ಸ್ ಒಂದು ಸಿಗ್ತದೆ, ಅದಂದ್ರೆ ಕಾಪರ್ ಸಲ್ಫೇಟ್ ಮತ್ತೆ ಬಯೋಟ ಅಂತ ಒಂದು ಕೊಚ್ಚಿಂದ ಪ್ರಾಡಕ್ಟ್, ಅದು ಶಿವಮೊಗ್ಗ ಯೂನಿವರ್ಸಿಟಿ ಅವರು ಮತ್ತೆ ವಿಟ್ಲ ಅಡಿಕೆ ಫಾರ್ಮ್ ಅವರು ಯೂಸ್ ಮಾಡ್ತಾ ಇದ್ರು. ಹಾಗಾಗಿ ಒಂದು 10 ವರ್ಷದಿಂದ ನಾನು ಅದನ್ನೇ ಮಾಡೋದು. ನಮ್ಮ ಬೋರ್ಡ್ ಮಾಡೋದ್ರಲ್ಲಿ ಅದ ಕರೆಕ್ಟ್ ಪಿ ಎಚ್ ನನಗೆ ಡೌಟ್ ಬರ್ತದೆ, ಸುಣ್ಣದ ಕ್ವಾಲಿಟಿ ಮತ್ತೆ ಕಾಪರ್ ಸಲ್ಫೇಟ್ ಕ್ವಾಲಿಟಿ ಹೇಗಿರ್ತದೆ ಅಂತ. ಅದಕ್ಕಾಗಿ ರೆಡಿಮೇಡ್ ಇರೋದು. ಅಂದ್ರೆ ಎತ್ತರವಾದ ಮರಗಳಿಗೆ ಸಿಂಪಡಣೆ ಮಾಡೋದು ಒಂದ್ ಸ್ವಲ್ಪ ಶ್ರಮದಾಯಕ ಕೆಲಸನೇ. ಏನಂತ ಹೇಳಿದ್ರೆ ಇವಾಗ 10 ವರ್ಷ ಇದ್ರೆ ಇದು ಇಲ್ಲಾಂತಲ್ಲಿ ಏನೇ ಇಟ್ಬಿಟ್ಟು ಮತ್ತೆ ಒಂದು ಕೋಲು ತುದಿಗೆ ಇದರ ಜಟ್ಟಿ ಇಟ್ಟು ಹಾಗೆ ಸ್ಪ್ರೇ ಮಾಡೋದು. ಹೌದು, ಅಂದ್ರೆ ಎತ್ತರವಾದ ಮರಗಳಾದ್ರೂ ಅಲ್ಲಿಗೆ ಹೋಗುತ್ತೆ, ಹೋಗ್ತದೆ, ಕಾಯಿ ಗೊಂಚಲಿಗೆ ಹೋಗುತ್ತೆ, ಹೋಗ್ತದೆ. ಈ ಸರಿ ಹೆಚ್ಚು ಮಳೆ ಆಗಿದ್ರಿಂದ ಅದು ಸಿಂಪಡಣೆ ಮಾಡಿದ್ದು ಅಷ್ಟು ಪರಿಣಾಮಕಾರಿ ಆಗಿಲ್ಲ. ಆಗ್ಲಿಲ್ಲ. ಕಾಯಿಗಳು ಉದುರಿದಾವೆ ಅಂತೀರಿ? ತುಂಬಾ ಉದುರಿದೆ. ಎಷ್ಟು ಸರಾಸರಿ ಇಳುವರಿ ಬರುತ್ತೆ ಅಡಿಕೆಯಲ್ಲಿ? ಬಿಟ್ವೀನ್ 130 to 200 quintals ಆಗಿದೆ. ಓಹೋ, ಅಂದ್ರೆ ಪ್ರತಿ ವರ್ಷ ಕೊಳೆ ರೋಗ ಬರುವುದರಿಂದ ಅಂದ್ರೆ ಕರೆಕ್ಟ್ ಇದು ಮಾಡ್ಲಿಕ್ಕೆ ಆಗುದಿಲ್ಲ, ಪರ್ ಏಕರ್ ಪರ್ ಪ್ಲಾಂಟ್ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಮತ್ತೆ ಈ ಲಘು ಪೋಷಕಾಂಶಗಳ ಮಿಶ್ರಣ ಕೂಡ ಏನಾದ್ರು ಕೊಡ್ತೀರಾ ಚಂಗಪ್ಪ ಅವರು? ತುಂಬಾ ವರ್ಷದಿಂದ ಕೊಡ್ತಾ ಇದ್ದೀನಿ. ಯಾವ್ದು ಅಡಿಕೆಗ? ಯಾವ್ದು? ಬೋರಾನ್ ಮತ್ತೆ ಜಿಂಕ್. ಬೋರಾನ್ ಒಂದು ಆಲ್ಮೋಸ್ಟ್ 3 ವರ್ಷಕ್ಕೊಮ್ಮೆ ಹಾಕ್ತೀನಿ, ಒಂದು ರಫ್ಲಿ 5 kilo ಕೊಡ್ತೀನಿ. ಅಂದ್ರೆ ಎಲ್ಲ ಗಿಡಗಳು ಸೇರಿ? ಮತ್ತೆ ಜಿಂಕ್ ರಫ್ಲಿ ಬೌಟ್ 10 kilo ಹಾಗೆ ಕೊಡ್ತಾ ಇದ್ದೀನಿ. ಅಂದ್ರೆ ಅಷ್ಟು ಮರಗಳಿಗೂ ತಾವು ವಿಂಗಡಿಸಿ ಕೊಡ್ತೀರಾ? ಹೌದೌದು. ಅಂದ್ರೆ ಗ್ರಾಮ್ ಲೆಕ್ಕದಲ್ಲಿ ಬರುತ್ತೆ ಅದು ಎಲ್ಲ ವಿಂಗಡಿಸಿ? ಗ್ರಾಮ್ ಲೆಕ್ಕದಲ್ಲಿ ಅಂದ್ರೆ ನಾನು ಅದನ್ನ ಸಪರೇಟ್ ಆಗಿ ಹಾಕುದು ಆಗುದಿಲ್ಲ ಅಂತ ಹೇಳಿದ್ರೆ ಅಪ್ರಾಕ್ಸಿಮೇಟ್ ಫರ್ಟಿಲೈಸರ್ ಜೊತೆ ಮಿಕ್ಸ್ ಮಾಡಿ ಹಾಗೆ ಹಾಕುದು. ಏನು ಸಮಸ್ಯೆ ಏನಾಗಿಲ್ಲ? ಇಲ್ಲ, ತುಂಬಾ ವರ್ಷದಿಂದ ಹಾಗೆ ಆಗ್ತಾ ಇದ್ದೀನಿ. ಅದೇನು ಮತ್ತೆ ಇವಾಗ ಕಿತ್ಲೆಯಲ್ಲಿ ಮೈಕ್ರೋನ್ಯೂಟ್ರಿಯಂಟ್ಸ್ ಗೊತ್ತಾಗ್ತಾ ಇದೆ, ಮತ್ತೆ ತೆಂಗು ಅಡಿಕೆಯಲ್ಲಿ ಗೊತ್ತಾಗ್ತಾ ಇದೆ ಸರ್, ಬೋರಾನ್ ಡಿಫಿಷಿಯನ್ಸಿ. ಹೌದೌದು. ಮತ್ತೆ ಕಪಾತು ಮಾಡಿದ ಕಾಫಿ ಮರದಲ್ಲಿ ಗೊತ್ತಾಗ್ತದೆ ಬೋರಾನ್ ಡಿಫಿಷಿಯನ್ಸಿ. ಅಂದ್ರೆ ಈ ಅಡಿಕೆ ಬೆಳೆನು ಲಾಭದಾಯಕ ಅಂತೀರಾ? ಹೌದು ಸರ್, ಜಾಸ್ತಿ ಖರ್ಚಿಲ್ಲ, ಸ್ಪ್ರೇ ಒಂದು ಮೆನ್ಯೂರಿಂಗ್ ಅಷ್ಟೇ ಇರೋದು. ಕ್ರಯನು ಚೆನ್ನಾಗಿ ಸಿಗುತ್ತೆ, ತುಂಬಾ ಚೆನ್ನಾಗಿದೆ ಸರ್. ಕರಿಮೆಣಸು? ಕರಿಮೆಣಸು ಅದೇ ಈ ವರ್ಷ 620 to 640 ರೇಟ್, ಪ್ರೆಸೆಂಟ್ ರೇಟ್ 700 ವರೆಗೆ ಸಿಕ್ಕಿದೆ ಕೆಲವೊಮ್ಮೆ. ಕಾಫಿಗೂ ಒಳ್ಳೆ ಬೆಲೆ ಸಿಗ್ತಾ ಇದೆ ಇವಾಗ, ರಫ್ಲಿ ಅಬೌಟ್ 400 ಇದು ಅಂತ ಹೇಳಿದ್ರೆ 10,000 to 10,200 ಹೀಗೆ ಸಿಕ್ಕಿದೆ. ಇಂಟರ್ನ್ಯಾಷನಲ್ ಪ್ರೈಸ್ ಬಹಳ ಜಾಸ್ತಿ ಇದೆ, ಯಾವ ರೀಸನ್ ಗೊತ್ತಿಲ್ಲ. ಟ್ರಾನ್ಸ್ಪೋರ್ಟೇಶನ್ ಪ್ರಾಬ್ಲಮ್, ಕಂಟೈನರ್ ಸಿಗುದಿಲ್ಲ ಅಂತ ಹೇಳ್ತಾರೆ, ಅಲ್ಲಿಂದ ಪೇಮೆಂಟ್ ಬರುವುದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಈ 400 ಆಸ್ಪೆಕ್ಟ್ನಲ್ಲೇ ಇದೆ ಇವಾಗ ರೇಟ್, 400, 401, 402 ಇದರಲ್ಲೇ ಇದೆ. ಈಗ ಚಂಗಪ್ಪ ಅವರು, ನೀವು ವೈಜ್ಞಾನಿಕವಾಗಿ ಕೃಷಿ ಮಾಡ್ತಾ ಇದ್ದೀರಾ, ವಿಷಯ ಎಲ್ಲ ಎಲ್ಲಿಂದ ತಿಳ್ಕೊಳ್ತೀರಾ? ನಾನು ಸಣ್ಣದಿರುವಾಗ್ಲೇ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಇತ್ತು, ಮತ್ತೆ ಮ್ಯಾಗಝೈನ್ಸ್, ಅಡಿಕೆ ಪತ್ರಿಕೆ, ಇಂಡಿಯನ್ ಕೋಕೋನಟ್ ಜರ್ನಲ್, ಮತ್ತೆ ಬೆಳೆಗಾರ, ಇದೆಲ್ಲ ಮ್ಯಾಗಝೈನ್ಸ್ ಎಲ್ಲ ತರ್ತೀನಿ. ಮತ್ತೆ ತುಂಬಾ ಕಡೆ ಓದ ಕಡೆ ಎಲ್ಲ ನಾನು ಸೈಂಟಿಫಿಕ್ ಮ್ಯಾಗಝೈನ್ ತುಂಬಾ ಬುಕ್ಸ್ ಓದುವ ಅಭ್ಯಾಸ ಇತ್ತು, ಇವನ್ ಅಮೇರಿಕನ್ ಎಡಿಷನ್ಸ್. ಆದ್ರೆ ಇಲ್ಲಿ ನಮ್ಮ ಕೃಷಿ ಕಾಲೇಜಿನವರದು ಬುಕ್ಸ್ ಎಲ್ಲ ಇದೆಯಲ್ಲ? ಹೌದೌದೌದೌದು, ಅದನ್ನೆಲ್ಲ ಇಟ್ಕೊಂಡಿದ್ದೀನಿ ನಾನು. ಮತ್ತೆ ಕೃಷಿ ವಿಜ್ಞಾನ ಕೇಂದ್ರ ಮತ್ತೆ ಈ ಸಂಶೋಧನಾ ಕೇಂದ್ರ, ಕಾಫಿ ಸಂಶೋಧನಾ ಕೇಂದ್ರ, ಇವುಗಳ ಸಂಪರ್ಕನೂ ಇದೆ ಅಲ್ಲಿ, ತುಂಬಾ ಇದೆ, ತುಂಬಾ ಎಲ್ಲಿ ಚಾನ್ಸ್ ಸಿಗ್ತದೆ ಅಲ್ಲೆಲ್ಲ ಹೋಗ್ತೀನಿ ನಾನು. ರೇಡಿಯೋನು ಕೇಳ್ತಾ ಇರ್ತೀರಾ? ಹೌದು, ಅದು ಖಂಡಿತ ಕೇಳ್ತೇನೆ, ಯಾವಾಗಲೂ ಕೇಳ್ತೀನಿ. ಏನು ಅನುಕೂಲ ಆಗುತ್ತಾ? ತುಂಬಾ ಅನುಕೂಲ ಆಗ್ತದೆ. ಯಾವ ರೀತಿ ಅಂತೀರಿ? ಎಲ್ಲ ಕೆಲವರಿಗೆ ಗೊತ್ತಿಲ್ಲ, ಇವಾಗ ಫಾರ್ ಎಕ್ಸಾಂಪಲ್ ಈಗ ಮೆನ್ಯೂರ್ ಹಾಕುದು ಕಾಫಿಗೆ ಯೂರಿಯಾ ಡಿ ಎ ಪಿ ಪೊಟ್ಯಾಷಿಯಂದ, ಕೆಲವೊಮ್ಮೆ ಜನರು ಇವಾಗ ಡಿ ಎ ಪಿ ಸಿಗದಿದ್ರೆ ಪೊಟ್ಯಾಷ್ ಎರಡು ಬ್ಯಾಗ್ ಹಾಕ್ತಾರೆ, ಕೆಲವೊಬ್ಬರು ಯೂರಿಯಾ ಕಡಿಮೆ ರೇಟ್ ಅಂತ ಹೇಳಿದ್ರೆ ಅದನ್ನೇ ಹಾಕ್ತಾರೆ. ಇವರು ರೇಡಿಯೋದಲ್ಲಿ ಹೇಳುದು ಬ್ಯಾಲೆನ್ಸ್ಡ್ ಫರ್ಟಿಲೈಸರ್ ಹಾಕ್ಲಿಕ್ಕೆ ಹೇಳ್ತೀರಿ, ಅದನ್ನ ಸ್ವಲ್ಪ ಜನರು ಫಾಲೋ ಮಾಡ್ತಾರೆ. ಅನುಕೂಲ ಆಗುತ್ತೆ ಅಂತೀರ ರೇಡಿಯೋದಲ್ಲಿ ಬರೋ ಕಾರ್ಯಕ್ರಮ? ಅನುಕೂಲ ಆಗ್ತದೆ, ಬಟ್ ಆದ್ರೂ ಎನ್ ಪಿ ಕೆ ರೇಷಿಯೋ ಇಷ್ಟೇ ಹಾಕ್ಬೇಕು ಅಂತ ಹೇಳುದನ್ನ ಜನರು ಕರೆಕ್ಟ್ ಫಾಲೋ ಮಾಡ್ತಾ ಇಲ್ಲ. ಇನ್ನು ಅಂದ್ರೆ ಎಷ್ಟು ಅಂತ ಹೇಳುದು, ಇವಾಗ ಯೂರಿಯಾ ನೈಟ್ರೋಜನ್ 15 ಅಂತ ಹೇಳಿದ್ರೆ ಯೂರಿಯಾ 15 ಹಾಕ್ತಾರೆ, ಆದ್ರೆ ಎಷ್ಟು ಪರ್ಸೆಂಟೇಜ್ ಎಷ್ಟು ಹಾಕ್ಬೇಕು ಅಂತ ಹೇಳುದು ಇನ್ನೂ ಜನರಿಗೆ ತಿಳುವಳಿಕೆ ಜಾಸ್ತಿ ಇಲ್ಲ. ಕೃಷಿಯಲ್ಲಿ ಯಾರ್ಯಾರು ಸಹಾಯ ಮಾಡ್ತಾರೆ ಚಂಗಪ್ಪರ ನಿಮಗೆ? ನನಗೆ ಆ ತರ ಬೇರೆ ಸಹಾಯ ಯಾರು ಇಲ್ಲ, ತಗೊಳ್ತಾ ಇಲ್ಲ. ಕುಟುಂಬದ ಸದಸ್ಯರು ಇಲ್ಲ, ಐ ಆಮ್ ಲೈಕ್ ಎ ಒನ್ ಮ್ಯಾನ್ ಆರ್ಮಿ, ನಾನು ಒಬ್ಬನೇ ತೋಟದಲ್ಲಿ ಇರೋದು. ಮತ್ತೆ ಲೇಬರ್ಸ್ ಅನ್ನ ಅದೇ ಇವಾಗ ವೀಡಿಂಗ್ ಗೆ ನಾನು ಲೇಬರ್ಸ್ ಅನ್ನ ಡಿಪೆಂಡ್ ಆಗೋದಿಲ್ಲ. ಕಾಫಿ ಕುಯ್ಯುವಾಗ ತಮಿಲಿಯನ್ಸ್ ಬರ್ತಾರೆ, ಅವರು ತುಂಬಾ ಕುಯ್ತಾರೆ. ಮತ್ತೆ ಲೋಕಲ್ ಲೇಬರ್ಸ್ ಅನ್ನ ಸೇರಿಸ್ಕೊಳ್ಳೋದು ಬಹಳ ಕಡಿಮೆ. ಒಟ್ಟಾರೆ ಕೃಷಿ ತೃಪ್ತಿ ಕೊಟ್ಟಿದೆ ನಿಮಗೆ? ತುಂಬಾ ತುಂಬಾ ತೃಪ್ತಿ ಕೊಟ್ಟಿದೆ. ನಿಮ್ಗೊಂದು ಇಡೀ ದಿನ ಚಟುವಟಿಕೆಯಿಂದ ಕೂಡಿರ್ತೀರ? ಹೌದೌದು. ಮತ್ತೆ ತರಬೇತಿ ಕಾರ್ಯಕ್ರಮಗಳಿಗೂ ಹೋಗ್ತಾ ಇರ್ತೀರಾ? ಹೋಗ್ತೇನೆ ಸರ್. ಇದೆಲ್ಲ ಇರ್ತದಲ್ಲ ಕಾಫಿ ಬೋರ್ಡ್ ಅಲ್ಲಿ ಇಲ್ಲೇ ಇರುವಾಗ ಅಪ್ಪಂಗಳ ಇದೆಲ್ಲ ಇರುವಾಗ ನಾನು ಮತ್ತೆ ಗೋಣಿಕೊಪ್ಪಲು ಕೃಷಿ ವಿಜ್ಞಾನ ಕೇಂದ್ರ ಇದೆ ಅಲ್ಲಿಗೂ ಹೋಗ್ತೇನೆ ನಾನು. ಅವರೆಲ್ಲ ತಜ್ಞರ ಸಂಪರ್ಕ ಇಟ್ಕೊಂಡಿದ್ದೀರಾ? ಇಟ್ಟಿದ್ದೇನೆ ಸರ್. ಮತ್ತೆ ಸಹಾಯಧನಗಳು ಇಂಥವೇನಾದ್ರೂ ಸಿಕ್ಕಿದಾವ ನಿಮ್ಗೆ ಯಾವ್ದಕ್ಕಾದ್ರೂ? ಇದು ಕಾಫಿ ಡ್ರೈಯಿಂಗ್ ಯಾರ್ಡ್ಗೆ ತಗೊಂಡಿದ್ದೀನಿ, ಮತ್ತೆ ಹೊಸ ಇಂಜಿನ್ ತಗೊಳ್ಳೋಕೆ ತಗೊಂಡಿದ್ದೀನಿ, ಮತ್ತೆ ಬೇರೆ ಇಲ್ಲ. ಅಂದ್ರೆ ಇಂಜಿನ್ ಅಂದ್ರೆ ಡೀಸೆಲ್ ಪಂಪ್ ಸೆಟ್? ಡೀಸೆಲ್ ಪಂಪ್ ಸೆಟ್. ಅಂದ್ರೆ ಸದುಪಯೋಗ ಪಡ್ಕೊಂಡಿದ್ದೀರಾ? ಹೌದು ಪಡ್ಕೊಂಡಿದ್ದೀನಿ. ಒಟ್ಟಾರೆ ಕೃಷಿ ತೃಪ್ತಿ ಕೊಟ್ಟಿದೆ ಅಂತೀರಾ? ಖಂಡಿತ ತೃಪ್ತಿ ಕೊಟ್ಟಿದೆ ಸರ್. ಸಂತೋಷವಾಗಿದ್ದೀರಾ ಚಂಗಪ್ಪ ಅವರು? ಹೌದು ಹೌದು ಸರ್. ಆತ್ಮೀಯ ರೈತ ಬಾಂಧವರೇ, ತಾವು ಪಾಂಡಂಡ ಚಂಗಪ್ಪ ಅವರ ಕೃಷಿ ಅನುಭವಗಳನ್ನ ಇನ್ನೂ ಸವಿಸ್ತಾರವಾಗಿ ತಿಳ್ಕೋಬೇಕು ಅಂದ್ರೆ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9480904789. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9480904789. ತುಂಬ ಸಂತೋಷ ಚಂಗಪ್ಪ ಅವರೇ, ನೀವು ಏಕಾಂಗಿಯಾಗಿ ಕೃಷಿಯಲ್ಲಿ ತೊಡಗಿದ್ದೀನಿ ಅಂತ ಹೇಳ್ತಾ ಇದ್ದೀರಾ, ಬಹಳ ಖುಷಿಯಾಗುತ್ತೆ. ನಿಮ್ಮ ಕೃಷಿ ಇದೇ ರೀತಿ ಚೆನ್ನಾಗಿ ಸಾಗಲಿ ಅಂತ ನಾವು ಕೂಡ ಆಶಿಸ್ತೇವೆ. ನಮಗೆ ನಿಮ್ಮ ಕೃಷಿ ಅನುಭವಗಳನ್ನು ತಿಳಿಸ್ಕೊಟ್ಟಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ರೈತ ಬಾಂಧವರೇ, ಇದುವರೆಗೆ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಕರಡ ಗ್ರಾಮದ ಪಾಂಡಂಡ ಚಂಗಪ್ಪ ಅವರ ಕೃಷಿ ಅನುಭವಗಳನ್ನು ಕುರಿತ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಮುಂದೆ ರೈತರಿಗೆ ಸಲಹೆ. ನಾವು ಕರಿಮೆಣಸಿನ ಬೆಳೆಗೆ ವರ್ಷಕ್ಕೆ ಒಂದು ಬಳ್ಳಿಗೆ 150 ಗ್ರಾಂನಷ್ಟು ಸಾರಜನಕ, 60 ಗ್ರಾಂನಷ್ಟು ರಂಜಕ ಮತ್ತು 300 ಗ್ರಾಂನಷ್ಟು ಪೊಟ್ಯಾಷನ್ನು ಕೊಡಬೇಕಾಗತ್ತೆ. ಸಾಧಾರಣವಾಗಿ ನಾವು ಮೇ ಜೂನ್ ತಿಂಗಳಿನಲ್ಲಿ ಮೊದಲನೇ ಕಂತನ್ನು ಕೊಟ್ಟಿದ್ದಾಗ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಿನಲ್ಲಿ ಎರಡನೇ ಕಂತನ್ನು ಕೊಡಬೇಕಾಗತ್ತೆ. ಅಂದರೆ ಅರ್ಧ ಭಾಗದಷ್ಟು ಸಾರಜನಕ, ರಂಜಕ, ಪೊಟ್ಯಾಷನ್ನು ಕೊಡಬೇಕಾಗತ್ತೆ. ಇದಕ್ಕಾಗಿ ನಾವು 75 ಗ್ರಾಂನಷ್ಟು ಸಾರಜನಕ, 30 ಗ್ರಾಂನಷ್ಟು ರಂಜಕ ಮತ್ತು 150 ಗ್ರಾಂನಷ್ಟು ಪೊಟ್ಯಾಷನ್ನು ಪ್ರತಿ ಬಳ್ಳಿಗೆ ಕೊಡಬೇಕಾಗತ್ತೆ. ಹಾಗೆಯೇ ನಾವು 50 ಗ್ರಾಂನಷ್ಟು ಈ ಟ್ರೈಕೋಡರ್ಮ ಜೈವಿಕ ಶಿಲೀಂಧ್ರವನ್ನು ಈ ಬೇವಿನ ಹಿಂಡಿಯ ಜೊತೆಯಲ್ಲಿ ಬೆರೆಸ್ಕೊಂಡು ಕೊಟ್ಟಿಗೆ ಗೊಬ್ಬರದ ಜೊತೆಯಲ್ಲೂ ಕೂಡ ನಾವು ಈ ಬುಡಕ್ಕೆ ಹಾಕ್ಬೋದು. 4 ಕಿಲೋಗ್ರಾಂನಷ್ಟು ಈ ಅರ್ಕ ಸೂಕ್ಷ್ಮಾಣುಜೀವಿಗಳ ಸಮೂಹ ಅಂತ ಸಿಗುತ್ತೆ. ಇದನ್ನು 0.5 ಕಿಲೋಗ್ರಾಂನಷ್ಟು ಬೆಲ್ಲದ ಜೊತೆಯಲ್ಲಿ 200 ಲೀಟ್ರ್ ನೀರಿನಲ್ಲಿ ಮಿಶ್ರಣ ಮಾಡಿಕೊಂಡು ಗಿಡದ ಬುಡಕ್ಕೆ ನೇರವಾಗಿ ನಾವು 4-5 ಲೀಟ್ರ್ನಷ್ಟು ಹಾಕಬೇಕಾಗತ್ತೆ. ಈ ಅರ್ಕ ಸೂಕ್ಷ್ಮಾಣುಜೀವಿಗಳ ಸಮೂಹದಲ್ಲಿ ಮುಖ್ಯವಾಗಿ ಕೆಲವೊಂದು ಉಪಯುಕ್ತ ಸೂಕ್ಷ್ಮಾಣುಜೀವಿಗಳಿರ್ತವೆ. ಇವು ಮುಖ್ಯವಾಗಿ ಈ ಕರಿಮೆಣಸಿನ ಬಳ್ಳಿಗೆ ಬರುವಂಥ ರೋಗಗಳನ್ನು ತಡಿತವೆ, ಜೊತೆಗೆ ಮಣ್ಣಲ್ಲಿರುವಂಥ ಪೋಷಕಾಂಶಗಳನ್ನು ಕೂಡ ಬಳ್ಳಿಗೆ ದೊರಕೋ ರೀತಿಯಲ್ಲಿ ಮಾಡ್ತವೆ. ಸೆಪ್ಟೆಂಬರ್ ತಿಂಗಳಿನಲ್ಲಿ ಕರಿಮೆಣಸಿಗೆ ಈ ಪೊಳ್ಳು ದುಂಬಿ ಅಂತ ಒಂದು ಬರುತ್ತೆ, ಈ ಜೀರುಂಡೆ. ಮಳೆ ಕಡಿಮೆ ಆದಂತೆ ಈ ಕರಿಮೆಣಸಿನ ಬೆಳೆಗೆ ಈ ಪೊಳ್ಳು ದುಂಬಿಯ ಹಾವಳಿ ಕಂಡುಬರುತ್ತೆ. ಇದು ಮುಖ್ಯವಾಗಿ ಈ ಕರಿಮೆಣಸಿನ ಎಳೆ ಕಾಳುಗಳು, ಬಲ್ತಂಥ ಕಾಳುಗಳು ಮತ್ತು ಎಳೆಯ ಈ ಕೊತ್ತಿನ ಭಾಗಗಳನ್ನು ತಿಂದು ಹಾಕುತ್ತೆ. ಬಲ್ತಂಥ ಕಾಳುಗಳ ಸಾರಾಂಶವನ್ನೆಲ್ಲ ಇದು ತಿಂದು ಹಾಕೋದ್ರಿಂದ ಆ ಇಡೀ ಕಾಳು ಒಂದು ರೀತಿ ಟೊಳ್ಳಾಗತ್ತೆ, ಪೊಳ್ಳಾಗತ್ತೆ. ಆದ್ದರಿಂದಲೇ ಇದನ್ನು ಪೊಳ್ಳು ದುಂಬಿ ಅಂತ ಕರೀತಾರೆ. ಇದರ ನಿಯಂತ್ರಣಕ್ಕೆ ನಾವು ಕೀಟನಾಶಕಗಳನ್ನು ಸಿಂಪಡಣೆ ಮಾಡಬೇಕಾಗತ್ತೆ. ಇದರ ಒಂದು ನಿಯಂತ್ರಣಕ್ಕಾಗಿ ನಾವು ಸೆಪ್ಟೆಂಬರ್ ತಿಂಗಳಿನಲ್ಲಿ ಕ್ವಿನಾಲ್ಫಾಸ್ ಅಥವಾ ಡೈಮಿಥೇಟ್ ಕೀಟನಾಶಕವನ್ನು ಸಿಂಪಡಣೆ ಮಾಡಬೇಕಾಗತ್ತೆ. ಪ್ರತಿ ಲೀಟರ್ ನೀರಿಗೆ 2 ಮಿಲಿಲೀಟ್ರ್ ಪ್ರಮಾಣದಲ್ಲಿ ಈ ಕೀಟನಾಶಕವನ್ನು ಬೆರೆಸ್ಕೊಂಡು ಆ ಕೊತ್ತುಗಳು ಚೆನ್ನಾಗಿ ನೆನೆಯೋ ರೀತಿಯಲ್ಲಿ ಸಿಂಪಡಣೆಯನ್ನು ಮಾಡಬೇಕಾಗತ್ತೆ. ಏಲಕ್ಕಿ ಬೆಳೆಯಲ್ಲಿ ರೈತ ಬಾಂಧವರು ಸೆಪ್ಟೆಂಬರ್ ತಿಂಗಳಿನಲ್ಲಿ ಕೆಲವು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ. ಮುಖ್ಯವಾಗಿ ಈ ಚರಂಡಿಗಳನ್ನು, ಅಂದರೆ ನೀರು ಬಸ್ತು ಹೋಗೋದಕ್ಕೆ ನಾವು ಈ ಬಸ್ಸಿಗಾಲುಗಳನ್ನು ಅಥವಾ ಚರಂಡಿಗಳನ್ನು ಏನು ತೆಗೆದಿರ್ತೀವಿ ಅವುಗಳನ್ನು ಶುಚಿ ಮಾಡಬೇಕಾಗತ್ತೆ, ಕಳೆ ತೆಗಿಬೇಕಾಗತ್ತೆ. ಹಾಗೆಯೇ ಈ ಒಣಗಿದ ಗರಿಗಳನ್ನು ಕೂಡ ತೆಗೆದುಹಾಕಬೇಕಾಗತ್ತೆ. ಎರಕ್ಕಿ ಗಿಡಗಳ ಬುಡದಲ್ಲಿರುವಂಥ ಒಣಗದಂಥ ತರೆಗೆಲೆಗಳ ಹೊದಿಕೆಯನ್ನು ತೆಗೆದು ಈ ಪುಷ್ಪಗುಚ್ಛಗಳನ್ನು ನಾವು ಸುತ್ತಿ ಗೊಬ್ಬರವನ್ನು ಕೊಡಬೇಕಾಗತ್ತೆ. ಮುಖ್ಯವಾಗಿ ನಾವು ಕರಿಮೆಣಸನ್ನು ನೀರಾವರಿ ಆಶ್ರಯದಲ್ಲಿ ಬೆಳೆದಾಗ ಪ್ರತಿ ಹೆಕ್ಟೇರ್ಗೆ, ಅಂದರೆ 2.5 ಎಕರೆಗೆ 62.5 ಕಿಲೋಗ್ರಾಂನಷ್ಟು ಸಾರಜನಕ, 62.5 ಕಿಲೋಗ್ರಾಂನಷ್ಟು ರಂಜಕ ಮತ್ತು 125 ಕಿಲೋಗ್ರಾಂನಷ್ಟು ಪೊಟ್ಯಾಷನ್ನು ಕೊಡಬೇಕಾಗತ್ತೆ. ಅದೇ ಮಳೆಯಾಶ್ರಿತ ತೋಟಗಳಿಗಾದರೆ ಪ್ರತಿ ಹೆಕ್ಟೇರ್ಗೆ 37.5 kg ಸಾರಜನಕ, 37.5 kg ರಂಜಕ ಮತ್ತು 75 kg ಪೊಟಾಷಿಯನ್ನು ಪ್ರತಿ ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ ಕೊಡಬೇಕಾಗತ್ತೆ. ಮುಖ್ಯವಾಗಿ ಗಿಡಗಳ ಬುಡಕ್ಕೆ ಹಾಕಿ ನಾವು ತರಗೆಲೆಗಳ ಹೊದಿಕೆಯನ್ನು ಕೊಡಬೇಕಾಗತ್ತೆ. ಈ ಲಘು ಪೋಷಕಾಂಶದ ಮಿಶ್ರಣ ಇದೆ, ಇದನ್ನು IASR ಕಾರ್ಡಮಮ್ ವಿಶೇಷ ಅಂತ ಕರೀತಾರೆ. ಇದನ್ನು 1 kg ಪ್ರಮಾಣದಲ್ಲಿ 200 L ನೀರಿನಲ್ಲಿ ಕರಗಿಸ್ಕೊಂಡು ಆ ಏಲಕ್ಕಿ ಗಿಡಗಳ ಎಲೆಗಳಿಗೆ ಸಿಂಪಡಣೆ ಮಾಡಬೇಕಾಗತ್ತೆ. ಇದೇ ಸಂದರ್ಭದಲ್ಲಿ ಎಲೆ ಚುಕ್ಕೆ ರೋಗ ಏನಾದರೂ ಕಂಡುಬಂದರೆ ನಾವು ಶಿಲೀಂದ್ರನಾಶಕದ ಮಿಶ್ರಣವನ್ನು ಸಿಂಪಡಣೆ ಮಾಡಬೇಕಾಗತ್ತೆ. ಈ ಕಾರ್ಬನ್ ಡೈಜಿಮ್ ಮತ್ತು ಮ್ಯಾಂಕೋಜಬ್ಗಳ ಮಿಶ್ರಣ ಬರುತ್ತೆ, ಇದನ್ನು ಪ್ರತಿ ಲೀಟರ್ ನೀರಿಗೆ ನಾವು 1 g ಪ್ರಮಾಣದಲ್ಲಿ ಬೆರೆಸ್ಕೊಂಡು ಸಿಂಪಡಣೆಯನ್ನು ಕೈಗೊಳ್ಳಬೇಕಾಗತ್ತೆ. ಈ ಕಾಯಿ ಬಿಡುವಂಥ ಹಂತದಲ್ಲಿ ಕಾಯಿಗಳು ಬಲಿಯುವಾಗ, ಕೊಯ್ಲು ಮಾಡುವಾಗ ಈ ಥ್ರಿಪ್ಸ್ ಕೀಟದ ಹಾವಳಿ ಹೆಚ್ಚಾಗಿ ಕಂಡುಬರುತ್ತೆ. ಇದಕ್ಕೋಸ್ಕರ ನಾವು ಪ್ರತಿ ಲೀಟರ್ ನೀರಿಗೆ 1 ml ಈ ಫಿಪ್ರಾನಿಲ್ %5 SC ಬೆರೆಸ್ಕೊಂಡು ಆ ಕಾಯಿಗಳು ಚೆನ್ನಾಗಿ ನೆನೆಯ ರೀತಿಯಲ್ಲಿ ಸಿಂಪಡಣೆ ಮಾಡಬಹುದು. ಜೊತೆಗೆ ಈ ಥ್ರಿಪ್ಸ್ಗಳು ಆಶ್ರಯ ಪಡೆಯುವಂಥ ಆ ಗಿಡಗಳ ಎಲೆಗಳ ಸುಳ್ಳಿಗೂ ಕೂಡ ನಾವು ಸಿಂಪಡಣೆ ಕೈಗೊಳ್ಳಬೇಕಾಗತ್ತೆ. ಇದಕ್ಕೆ ಪರ್ಯಾಯವಾಗಿ ನಾವು ಸ್ಪೈನಸಾಡ್ %45 SC ಕೂಡ ಸಿಂಪಡಣೆ ಮಾಡಬಹುದು. ಪ್ರತಿ ಲೀಟರ್ ನೀರಿಗೆ 0.3 ml ಈ ಸ್ಪೈನಸಾಡನ್ನು ಬೆರೆಸ್ಕೊಂಡು ನಾವು ಸಿಂಪಡಣೆಯನ್ನು ಕೈಗೊಳ್ಳಬೇಕಾಗತ್ತೆ. ಇದೇ ಸಂದರ್ಭದಲ್ಲಿ ಏಲಕ್ಕಿ ಬೆಳೆಯನ್ನು ಈ ಕಾಂಡ ಮತ್ತು ಕಾಯಿ ಕೊರೆಯುವಂಥ ಕೀಟ ಕೂಡ ಬಾಧಿಸುತ್ತೆ. ಇದು ಮುಖ್ಯವಾದ ಕಾಂಡ, ಜೊತೆಗೆ ಕಾಯಿಗಳನ್ನು ಕೊರೆಯೋದ್ರಿಂದ ಗಿಡಕ್ಕೆ ಸಾಕಷ್ಟು ಹಾನಿ ಉಂಟಾಗುತ್ತೆ. ಕಾಂಡವನ್ನು ಹೆಚ್ಚಾಗಿ ಕೊರೆಯೋದ್ರಿಂದ ಗಿಡ ಕೂಡ ಒಣಗಹೋಗಬಹುದು. ಏಲಕ್ಕಿ ಕಾಂಡ ಕೊರೆಯುವಂಥ ಕೀಟದ ಹಾವಳಿಯನ್ನು ತಡೆಗಟ್ಟೋದಕ್ಕೆ ನಾವು ಪ್ರತಿ ಲೀಟರ್ ನೀರಿಗೆ 2 ml ಪ್ರಮಾಣದಲ್ಲಿ ಕ್ವಿನಾಲ್ಫಾಸನ್ನು ಬೆರೆಸ್ಕೊಂಡು ಸಿಂಪಡಣೆಯನ್ನು ಕೈಗೊಳ್ಳಬೇಕಾಗತ್ತೆ. ಕಟ್ಟೆ ಪೀಡಿತ ಗಿಡಗಳನ್ನು ಕಿತ್ತಾಕೋದು ಬಹಳ ಮುಖ್ಯ. ಬಲಿತ ಕಾಯಿಗಳನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಕೊಯ್ಲು ಮಾಡಬೇಕಾಗತ್ತೆ. ಈ ಏಲಕ್ಕಿ ಬೆಳೆಯಲ್ಲಿ ಈ ಬಲಿತ ಕಾಯಿಗಳ ಕೊಯ್ಲು ಸಾಧಾರಣವಾಗಿ ಆಗಸ್ಟ್ ತಿಂಗಳಿನಿಂದ ಪ್ರಾರಂಭವಾಗಿ ಜನವರಿ ತಿಂಗಳವರೆಗೂ ಕೂಡ ಮುಂದುವರಿಯುತ್ತೆ. ಈ ಕಾಯಿಗಳನ್ನು ಕೊಯ್ಲು ಮಾಡೋದನ್ನು ನಾವು ಹಂತ ಹಂತವಾಗಿ ಮಾಡ್ತಾ ಹೋಗಬೇಕಾಗತ್ತೆ. ರೈತರಿಗೆ ಸಲಹೆ ಕೇಳಿದಿರಿ. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸುವಂತೆ ಅಂತಾರಾಷ್ಟೀಯ ಮಟ್ಟದಲ್ಲಿ ಕಾಫಿ ದರ 50 kg ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 16,900 ರೂಪಾಯಿಂದ 17,200 ರೂಪಾಯಿ, ಅರಬಿಕಾ ಚೆರಿ 11,000 ರೂಪಾಯಿಂದ 11,200 ರೂಪಾಯಿ, ರೊಬಸ್ಟಾ ಪಾರ್ಚ್ಮೆಂಟ್ 18,400 ರೂಪಾಯಿಂದ 18,600 ರೂಪಾಯಿ, ರೊಬಸ್ಟಾ ಚೆರಿ 10,400 ರೂಪಾಯಿಂದ 10,850 ರೂಪಾಯಿ. ಸುದ್ದಿ. ಮೂಲತಃ ಗೋಣಿಕೊಪ್ಪ ಕಳತ್ಮಾಡ್ ಗ್ರಾಮತ್ರ ಕುಟ್ಟಂಡ ಮುದ್ದಪ್ಪ ಪಾಪು ಇಂದು ಮಜ್ಜನ ಮಾಡಪಟ್ಟಿತು. 90 ವಯತ್ರ ಕುಟ್ಟಂಡ ಮುದ್ದಪ್ಪ ಪಾಪು ಐಂಗಳ ದಫನ ಕಾರ್ಯ ನಾಳೆ ಕಳತ್ಮಾಡ್ ಗ್ರಾಮತ್ರ ಸ್ವಗೃಹದ ನಡಪ. ಹಾಲುಗುಂದ ಗ್ರಾಮ ಕೊಪ್ಪಳ ಕೆಎಂ ಸುಬ್ರಹ್ಮಣಿ ಇಂದು ಮಾಡಪಟ್ಟಿತು. 70 ವಯತ್ರ ಕೊಪ್ಪಳ ಸುಬ್ರಹ್ಮಣಿ ಐಂಗಳ ಅಕರಿ ಕಾರ್ಯ ನಾಳೆ ಮಜ್ಜನ 12 ಗಂಟೆಗೆ ಸ್ವಂತ ಮನೆಯಲ್ಲಿ ನಡಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಬೆ. ಪ್ರಾಯೋಜಕರು ಚೇರಂಬಾಣೆ ಕೊಳಗದಾಳು ಗ್ರಾಮದ ಅಣ್ಣಚಿರ ಸುಜ್ಯೋತಿ ಬಸಪ್ಪ, ಮಕ್ಕಳು ಪ್ರಸನ್ನ ಜಯರಾಮ, ಸೊಸೆಯಂದಿರು ಲತೇಶ್ವರಿ ಶೀಲಾ ಮತ್ತು ಮೊಮ್ಮಕ್ಕಳು. ಸುದ್ದಿ ಜೊಂಪೆ ಓದ್ತಾ ಇರೋ ಕಲ್ಲಮುಟ್ಲು ಜಶ್ಮಿ ಚಿಂತು. ಜೊಂಪೆನ ವಿವರ. ಮಹಾತ್ಮ ಗಾಂಧೀಜಿಯವು ನನ್ನ ಜೀವನವೇ ನನ್ನ ಸಂದೇಶ ತಿಳಿ ಸಾರಿಯಳು. ಆ ನಿಟ್ಟಲ್ಲಿ ಪ್ರತಿಯೊಬ್ಬರ ಬದುಕು ಜೀವನ ಸಂದೇಶವಾಗುವಂಗೆ ಬಾಳಕು ತಿಳಿ ಜಿಲ್ಲಾಧಿಕಾರಿ ವೆಂಕಟರಾಜು ಹೇಳ್ದು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ವಾರ್ತ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ವತಿಯಿಂದ ಕನ್ನಡ ಮತ್ತು ಸಂಸ್ಕೃತಿ, ಶಾಲಾ ಶಿಕ್ಷಣ ಮತ್ತು ಶಾಶ್ವತಿ, ಪದವಿ ಪೂರ್ವ ಶಿಕ್ಷಣ, ಕಾಲೇಜು ಶಿಕ್ಷಣ ಇಲಾಖೆ, ನಗರಸಭೆ, ಸರ್ವೋದಯ ಸಮಿತಿ, ಕನ್ನಡ ಸಾಹಿತ್ಯ ಪರಿಷತ್, ಸ್ಕೌಟ್ಸ್ ಮತ್ತು ಗೈಡ್ಸ್, ಜಾನಪದ ಪರಿಷತ್ ಹಾಗೆ ಭಾರತೀಯ ಸೇವಾದಳದ ಸಹಕಾರಲ್ಲಿ ರಾಷ್ಟಪಿತ ಮಹಾತ್ಮ ಗಾಂಧೀಜಿಯವರ 155ನೇ ಮತ್ತು ಮಾಜಿ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ 120ನೇ ಹುಟ್ಟಿದ ವರ್ಷದ ಆಚರಣೆ ಪ್ರಯುಕ್ತ ಮಡಿಕೇರಿ ಪೇಟೆನ ಗಾಂಧಿ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ, ಹೇಳಿದ ಮಾತಿನಂಗೆ ನಡೆಯುವ ಗಾಂಧೀಜಿಯವರ ಶಿಸ್ತನ್ನು ಎಲ್ಲವೂ ಜೀವನದಲ್ಲಿ ಪಾಲಿಸೋಕು ವಿಶ್ವಸಂಸ್ಥೆ ಸೇರಿದಂಗೆ ದೇಶ ವಿದೇಶಗಳಲ್ಲಿ ಸಹ ಮಹಾತ್ಮ ಗಾಂಧೀಜಿಯವರ ಮೂರ್ತಿನ ಕಾಣಕುತ್ತಾ ಹೇಳ್ದು. ವಿಶ್ವಸಂಸ್ಥೆ ಗಾಂಧೀಜಿ ಹುಟ್ಟಿದ ದಿನನ ವಿಶ್ವ ಅಹಿಂಸಾ ದಿನ ಆಗಿ ಘೋಷಿಸಿ ಆಚರಿಸಿದೊಳತನು ಹೇಳ್ದು. ಸಭಾ ಕಾರ್ಯಕ್ರಮಕ್ಕೆ ಮೊದಲು ಧ್ವಜಾರೋಹಣ ಜಿಲ್ಲಾಧಿಕಾರಿಯವರು ನೆರವೇರಿಸಿದ್ದು ಹೆಚ್ಚುವರಿ ಜಿಲ್ಲಾಧಿಕಾರಿ ಆರ್ ಐಶ್ವರ್ಯವು ಪ್ರತಿಜ್ಞಾವಿಧಿನ ಬೋಧಿಸಿದರು. ಮಡಿಕೇರಿ ಗಾಂಧಿ ಮೈದಾನದಲ್ಲಿ ಎರಡು ದಿನವೂ ಕಾಫಿ ಗಮಲು ಜಾರಿಗೊಳಿಸ್ತಾ ಇದ್ದು ತಾರೀಕು 6 ಮತ್ತು 7ರಂದು ಆಯೋಜಿಸ್ತಾ ಇರುವ ಕಾಫಿ ದಸರಲ್ಲಿ ಕಾಫಿ ಮತ್ತೆ ಇತರೆ ಕೃಷಿಗೆ ಸಂಬಂಧಪಟ್ಟಂತೆ ಮಾಹಿತಿಗ ಕೃಷಿಕರಿಗೆ ಸಿಕ್ಕಿದೆ. ಜಿಲ್ಲೆಯ 7 ಮಂದಿ ಸಾಧಕ ಕೃಷಿಕರನ್ನು ಕೂಡ ಇದೇ ಸಂದರ್ಭದಲ್ಲಿ ಸನ್ಮಾನ ಮಾಡುವೆ ತಿಳಿ ಮಡಿಕೇರಿ ಶಾಸಕರಾದ ಡಾ ಮಂತರಗೌಡ ಹೇಳಿದರು. ಕಾಫಿ, ಹೈನುಗಾರಿಕೆ, ಬಿದಿರು, ತೋಟಗಾರಿಕೆ, ಬೆಳೆಗೆ, ಯಂತ್ರೋಪಕರಣಗಳಿಗೆ ಸಂಬಂಧಪಟ್ಟಂತೆ ಸರಿಯಾದ ಮಾಹಿತಿ ಈ ದಿನದಂದು ಸಿಕ್ಕಿದೆ. ತೋಟಗಾರಿಕಾ ಇಲಾಖೆ, ಕೃಷಿ ಇಲಾಖೆ, ಮೀನುಗಾರಿಕೆ, ಪಶುಪಾಲನಾ ಇಲಾಖೆ, ಚಟ್ಟಳಿನ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಸೇರಿದಂತೆ ಇನ್ನಿತರ ಇಲಾಖೆಗಳ ಸಹಕಾರದಲ್ಲಿ ಅಂದೇ ಹೊತ್ತರೆ 10 ಗಂಟೆಯಿಂದ 9:00 ಗಂಟೆವರೆಗೆ ಇದ್ದದೆ. ರಾಜ್ಯ ಕೃಷಿ ಸಚಿವರಾದ ಚಲುವರಾಯಸ್ವಾಮಿ ಅವರು ಈ ಕಾರ್ಯಕ್ರಮ ಉದ್ಘಾಟಿಸುವೆ. ರಾಷ್ಟೀಯ ಆಯುಷ್ ಅಭಿಯಾನ ಯೋಜನೆಯಡಿಲಿ 2024-25ನೇ ಸಾಲಿನ ಮೊಬೈಲ್ ಯೂನಿಟ್ ಕಾರ್ಯಕ್ರಮಕ್ಕೆ ಗುತ್ತಿಗೆ ಆಯುರ್ವೇದ ವೈದ್ಯರು ಮತ್ತು ಜಿಲ್ಲಾ ಸರ್ಕಾರಿ ಆಯುರ್ವೇದಿಕ ಆಸ್ಪತ್ರೆಯಲ್ಲಿ ಖಾಲಿರುವ ಸ್ತ್ರೀರೋಗ ಅಟೆಂಡರ್ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ತಾತ್ಕಾಲಿಕ ಆಯ್ಕೆ ಪಟ್ಟಿನ ಕಚೇರಿ ನೋಟಿಸ್ ಬೋರ್ಡ್ಲಿ ಪ್ರಕಟಿಸಲಾಗುತ್ತು. ಇದರ ಬಗ್ಗೆ ಆಕ್ಷೇಪಗಿದ್ದರೆ 16/09 ಬರೆದು ಜಿಲ್ಲಾ ಆಯುಷ್ ಇಲಾಖೆ, ಮಹದೇವಪೇಟೆ, ಮಡಿಕೇರಿ ಇಲ್ಲಿಗೆ ಸಲ್ಸಕ್. ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದ ಸಂಸದ ಯದುವೀರ್ ಕೃಷ್ಣ ದತ್ತ ಚಾಮರಾಜ್ ಒಡೆಯರ್ ಅವರು ಕೇಂದ್ರ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ, ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆಯ ಸ್ಥಾಯಿ ಸಮಿತಿಯ ಸದಸ್ಯರಾಗಿ ನೇಮಕಗೊಂಡರು. ರಾಷ್ಟೀಯ ಹಸಿರು ಪಡೆ, ಇಕೋ ಕ್ಲಬ್, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್, ಸ್ಕೌಟ್ಸ್ ಮತ್ತು ಗೈಡ್ಸ್, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಇವರ ಕೂಡುಕೂಟಲ್ಲಿ ಕೊಡಗು ಅರಣ್ಯ ವೃತ್ತ ವತಿಯಿಂದ 70ನೇ ವನ್ಯಜೀವಿ ಸಪ್ತಾಹದ ಪ್ರಯುಕ್ತ ನಾಳೆ ಹೊತ್ತರೆ 7:30 ಅರಣ್ಯ ಭವನದ ವೃಕ್ಷೋದ್ಯಾನದವರೆಗೆ ಮೆರವಣಿಗೆ ನಡೆದರೆ ತಿಳಿ ವನ್ಯಜೀವಿ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿಯು ತಿಳಿಸಲು. ಮಡಿಕೇರಿ ಪೇಟೆನ ಇತಿಹಾಸ ಪ್ರಸಿದ್ದ 4 ಶಕ್ತಿ ದೇವತೆಗಳ ಕರಗಗಳನ್ನು ನಾಳೆ 9:05 ಮಹದೇವಪೇಟೆನ ಪಂಪನಕೆರೆ ಹತ್ತಿರ ಪೇಟೆನ ದಸರಾ ಸಮಿತಿ ವತಿಯಿಂದ ಸಾಂಪ್ರದಾಯಿಕ ಪೂಜನೆ ಸಲ್ಲಿಸಿ ನಗರ ಪ್ರದಕ್ಷಿಣೆಗೆ ಕರಗಗಳನ್ನು ಬರಮಾಡಿಕೊಂಡು ಮಡಿಕೇರಿ ದಸರಾಕ್ಕೆ ಚಾಲನೆ ಸಿಕ್ಕಿದೆ ತಿಳಿ ನಗರ ದಸರಾ ಸಮಿತಿ ಗೌರವ ಕಾರ್ಯದರ್ಶಿ ಹಂಗೆ ನಗರಸಭೆ ಪೌರಾಯುಕ್ತರಾದ ರಮೇಶ್ ಅವರು ತಿಳಿಸಲು. ಶ್ರೀ ಕಾವೇರಿ ದಸರಾ ಸಮಿತಿ ಮತ್ತು ಪೊನ್ನಂಪೇಟೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಇವರ ಕೂಡುಕೂಟಲಿ ಗೋಣಿಕೊಪ್ಪಲು ದಸರಾ ರಾಜ್ಯಮಟ್ಟದ ಬಹುಭಾಷಾ ಕವಿಗೋಷ್ಠಿ 11/11 ಹೊತ್ತರೆ 10:00 ಗೋಣಿಕೊಪ್ಪದ ದಸರಾ ವೇದಿಕೆಯಲ್ಲಿ ನಡೆದಿದೆ. 13 ಭಾಷೆಗಳ ಕವನಗಳನ್ನು 78 ಕವಿಗ ಕವನಗಳನ್ನು ವಾಚನ ಮಾಡುವೆ ತಡೆ ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ತಿಳಿಸಲು. ಗೋಣಿಕೊಪ್ಪಲು ಸರ್ವರಾ ದಸರಾ ಸಮಿತಿ 25ನೇ ವರ್ಷದ ದಸರಾ ಬೆಳ್ಳಿ ಮಹೋತ್ಸವದ ಅಂಗವಾಗಿ ಮಹಾತ್ಮ ಗಾಂಧೀಜಿಯವರ 155ನೇ ಹುಟ್ಟಿದ ಆಚರಣೆ ಪ್ರಯುಕ್ತ ಗೋಣಿಕೊಪ್ಪಲಿನ ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯರಾದ ಡಾ ಸುರೇಶ್ ಹಂಗೆ ಡಾ ಗ್ರೀಷ್ಮ ಭೋಜಮ್ಮ ಅವಕ್ಕೆ ಸನ್ಮಾನ ಮತ್ತು ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡುವ ಕಾರ್ಯಕ್ರಮ ಇಂದು ನಡೆದಿತು. ಕೊಡಗು ಮಹಿಳಾ ಕಾಫಿ ಜಾಗೃತಿ ಸಂಸ್ಥೆ, ಕರ್ನಾಟಕ ಮತ್ತು ಕೂರ್ಗ್ ಪ್ಲಾಂಟರ್ಸ್ ಅಸೋಸಿಯೇಷನ್, ಬೀಕ್ ಆಫ್ ಮಡಿಕೇರಿ ಇದರ ಕೂಡುಕೂಟಲಿ ಚಿಕ್ಕಬಸಪ್ಪ ಕ್ಲಬ್ ಆವರಣದಲ್ಲಿ ಅಂತಾರಾಷ್ಟೀಯ ಕಾಫಿ ದಿನಾಚರಣೆ ಪ್ರಯುಕ್ತ ಸಾರ್ವಜನಿಕರಿಗೆ ಪುಕ್ಕಟ್ಟೆ ಕಾಫಿ ವಿತರಣೆ ಮಾಡಿದ್ದು. ಈ ಜಂಬರಕ್ಕೆ ಚಾಲನೆ ನೀಡಿ ಮಾತನಾಡಿದ ಕ್ಲಬ್ನ ಅಧ್ಯಕ್ಷ ಮಹೇಶವು ಜನರಲ್ಲಿ ಕಾಫಿ ಬಗ್ಗೆ ಒಲವು ಮೂಡಿಸುವ ನಿಟ್ಟಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತ ಹೇಳಿದ. ಇಲ್ಲಿಗೆ ಇಂದಿನ ಸುದ್ದಿ ಚೊಂಪೆ ಮುಕ್ತ. ಸುದ್ದಿ ಚೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಚೇರಂಬಾಳೆ ಕೊಳಗದಾಳು ಗ್ರಾಮದ ಅಣ್ಣಚ್ಚಿರ ಸುಜ್ಯೋತಿ ಬಸಪ್ಪ, ಮಕ್ಕಳು ಪ್ರಸನ್ನ ಜಯರಾಮ, ಸೊಸೆಯಂದಿರು ಲತೇಶ್ವರಿ ಶೀಲಾ ಮತ್ತು ಮೊಮ್ಮಕ್ಕಳು. ಭಾರತೀಯ ರೇಡಿಯೋ ಹೌಸ್ನಲ್ಲಿ ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ. ಭಾರತೀಯ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. കഴിഞ്ഞ സെപ്റ്റംബർ 4 ഇവ തണ്ടാൽ മരണപ്പെട്ട് നാൽക്കേരി ഗ്രാമത്തിലെ ചിമ്മങ്ങട കാളയ്യ അതിന്റെ പൊണ്ണ് വിരാജ്പേട്ട വക്കീലങ്ങളാണ് ചിമ്മങ്ങട പൂവണ്ണ അതിന്റെ അവ്വ, ചിമ്മങ്ങട ദേവമ്മ അതിന്റെ മാതക്കർ വന്ന നാളെ ബേളാച്ച പോല് 12 നാൽക്കേരിലുള്ള അതിന്റെ സ്വന്തം നിലനിർത്തുക ഏർപ്പാട് മാത് ഊര് കേരിക്കാര ഒക്കക്കാര ബിന്ദുചങ്ങാരിയ പിന്നെ കാതല എത്തവു ഇതിനെ ആഹ്വാനം ജ്ഞാനമാണ് വന്നിത് കൂടിയാണ് വലിയ ചിമ്മങ്ങട കാളയ്യ മക്ക പിന്നെ ഒക്കക്കാര കണ്ടിത്. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಕಡಗದಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಟ್ಟ ಕಡಗದಾಳು ಮತ್ತು ಇಗ್ನಿವಳವಾಡಿ ಗ್ರಾಮಗಳ ಗ್ರಾಮಸಭೆ ಇದೇ ಅಕ್ಟೋಬರ್ 3ರಂದು ಗುರುವಾರ ಪೂರ್ವಾಹ್ನ 11 ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಭಾರತಿ ಪಿಬಿ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ನೋಡಲ್ ಅಧಿಕಾರಿ ಶ್ರೀ ಬಾಲಕೃಷ್ಣ ನಾಯ್, ಸಹಾಯಕ ನಿರ್ದೇಶಕರು, ಸಮಾಜ ಕಲ್ಯಾಣ ಇಲಾಖೆ ಮಡಿಕೇರಿ ಇವರ ಉಪಸ್ಥಿತಿಯಲ್ಲಿ ಕಡಗದಾಳು ಪ್ರೌಢಶಾಲಾ ಕಟ್ಟಡದಲ್ಲಿ ನಡೆಯಲಿದೆ. ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಗ್ರಾಮಸಭೆಯನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ಕಡಗದಾಳು ಗ್ರಾಮ ಪಂಚಾಯಿತಿ ಪ್ರಕಟಣೆ ಕೋರಿದೆ. ಮಡಿಕೇರಿಯ ರವಿ ಆರ್ಥೋಪೆಡಿಕ್ ಸೆಂಟರ್ನಲ್ಲಿ ಇದೇ ತಿಂಗಳ 4ರಂದು ಶುಕ್ರವಾರ ಬೆಳಿಗ್ಗೆ 9:30 ಅಪರಾಹ್ನ 2:30 ಮೂಳೆ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ. ಮೂಳೆ ಸಂಬಂಧಿ ಸಮಸ್ಯೆ ಇರುವವರು ಈ ಶಿಬಿರದ ಪ್ರಯೋಜನ ಪಡೆದುಕೊಳ್ಳಬಹುದು. ಸಂಪರ್ಕಿಸಿ ರವಿ ಆರ್ಥೋಪೆಡಿಕ್ ಸೆಂಟರ್, ಕಾಲೇಜ್ ರೋಡ್, ಮಡಿಕೇರಿ. ಕಾಲ್ 9353 59557. ಇಂಡಿಯನ್ ಏವಿಯೇಷನ್ ಅಕಾಡೆಮಿ ಮಂಗಳೂರು. ಇಲ್ಲಿ ಡಿಪ್ಲೊಮೋ ಇನ್ ಏವಿಯೇಷನ್ ಅಂಡ್ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್ ಕೋರ್ಸ್ ಗಳಾದ ಕ್ಯಾಬಿನ್ ಕ್ರೂ ಟ್ರೈನಿಂಗ್, ಏರ್ಪೋರ್ಟ್ ಗನ್ ಸ್ಟಾಫ್, ಪೈಲಟ್ ಟ್ರೈನಿಂಗ್, ಏರ್ ಹೋಸ್ಟೆಸ್ ಮತ್ತು ಲಾಜಿಸ್ಟಿಕ್ ಟ್ರಾವೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ವಿದ್ಯಾರ್ಹತೆ ಪಿಯುಸಿ ಮತ್ತು ಅದಕ್ಕಿಂತ ಮೇಲ್ಪಟ್ಟು. 6-12 ತಿಂಗಳ ಅವಧಿಯ ಕೋರ್ಸ್ ನಲ್ಲಿ ಉತ್ತಮ ತರಬೇತಿಯೊಂದಿಗೆ ಇಂಟರ್ನ್ಯಾಷನಲ್ ಏರ್ಲೈನ್ಸ್ ಮತ್ತು ಸ್ಟಾರ್ ಹೋಟೆಲ್ಗಳು ಮತ್ತು ರೆಸಾರ್ಟ್ ಗಳಲ್ಲಿ ಉದ್ಯೋಗದ ಅವಕಾಶಗಳು. ಕೋರ್ಸ್ ಮುಗಿದ ನಂತರ 100% ಪ್ಲೇಸ್ಮೆಂಟ್ ಅಸಿಸ್ಟೆನ್ಸ್. ಅಡ್ಮಿಷನ್ಸ್ ಗಾಗಿ ಇಂದೆ ಸಂಪರ್ಕಿಸಿ ಇಂಡಿಯನ್ ಏವಿಯೇಷನ್ ಅಕಾಡೆಮಿ, ಸೆಕೆಂಡ್ ಫ್ಲೋರ್, ಅನ್ನಪೂರ್ಣೇಶ್ವರಿ ಬಿಲ್ಡಿಂಗ್, ಪಂಪ್ವೆಲ್, ಮಂಗಳೂರು. ಹೆಚ್ಚಿನ ಮಾಹಿತಿಗೆ ಫೋನ್ ಅಥವಾ ವಾಟ್ಸ್ಆಪ್ ಮಾಡಬೇಕಾದ ಸಂಖ್ಯೆ 9845112005. ಸೆಪ್ಟೆಂಬರ್ ಇರೋ ದಂಡಂಗ ಮರಣಪಟ್ಟ ನಾಲ್ಕೇರಿ ಗ್ರಾಮ ಚಿಮ್ಮಂಗಡ ಕಾಳಯ್ಯ ಐಂಡ ಪೊಣ್ಣು ದೇವಮ್ಮ ಐಂಡ ಮಾದಕಾರ್ಯ ನಾಳೆ ಬ್ಯಾಳಾಚ ಪೊಲಕ 11 ಗಂಟೆಗ್ ನಾಲ್ಕೇರಿಗಳುಳ್ಳ ಐಂಡ ಸ್ವಂತ ಮನೆಯಲ್ಲಿ ನಡಪ. ಒಕ್ಕಕಾರ ಊರುಕಾರ ಬಿಂದು ಚಂಗಾದಿಯಲ್ಲ ಇದನ್ನೇ ಆಹ್ವಾನ ಜ್ಞಾನ ಮಾಡಿದ್ದು ಬರೋಣಂದು ಚಿಮ್ಮಂಗಡ ಕಾಳಯ್ಯ ಮಕ್ಕ ಪಿಂಜ ಸಂಸಾರಕಾರ ಕಟ್ಟಣಿತ. ಏನ್ರಿ ಅಪ್ಪ ಹೇಳಿದ್ರು ಹೊಸ ಸೈಟ್ ತಗೋತಿದ್ದೀರಂತೆ? ಹೌದು. ಮತ್ತೆ ನನ್ಗೆ ಗೋಲ್ಡ್ ಕೊಡಿಸ್ತೀನಿ ಅಂದಿದ್ರಿ? ಡೋಂಟ್ ವರಿ, ಸೈಟ್ ಮತ್ತೆ ಗೋಲ್ಡ್ ಎರಡೂ ಬರುತ್ತೆ. ಯಾಕಂದ್ರೆ ನಾನ್ ತಗೊಳ್ತಾ ಇರೋದು ಲಿಖಿತ ಎಸ್ಟೇಟ್ಸ್ ನಲ್ಲಿ. ಲಿಖಿತ ಎಸ್ಟೇಟ್ಸ್ ತಂದಿದೆ ದಸರಾ ಬೊನ್ನಾನ್ಸಾ. ಇದೇ October 4, 5, and 6 ನಿಮ್ಮ ಕನಸಿನ ಸೈಟ್ಸ್ ಬುಕ್ ಮಾಡಿ ಮತ್ತು 5 ಗ್ರಾಮ್ ಗೋಲ್ಡ್ ಕಾಯಿನ್ ಅನ್ನ ನಿಮ್ಮದಾಗಿಸಿ. ಜೊತೆಗೆ ಸೈಟ್ ವಿಸಿಟ್ ಮಾಡಿದ್ರೆ ಅಶ್ಯೂರ್ಡ್ ಗಿಫ್ಟ್ಸ್ ಕೂಡ ಗೆಲ್ಲಿ. ಈ ಆಫರ್ ಮಿಸ್ ಮಾಡಬೇಡಿ, ಯಾಕಂದ್ರೆ ಇದು ಲಿಮಿಟೆಡ್ ಸೈಟ್ಸ್ ಮತ್ತು ಲಿಮಿಟೆಡ್ ಆಫರ್. ವಿಸಿಟ್ ಲಿಖಿತ ಎಸ್ಟೇಟ್ಸ್, ಸ್ವಿಮ್ಮಿಂಗ್ ಪೂಲ್ ರಸ್ತೆ, ಸರಸ್ವತಿಪುರಂ, ಮೈಸೂರು. ಓಲ್ಕೋ 9071966999. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲಿ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ 9606017186. ನೆಕ್ಸಾ. ಜಾಹೀರಾತುಗಳು ಪ್ರಸಾರವಾದವು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿಯಂಡುಳ ಬಟ್ಟಿರ ಪುಷ್ಪ ರಾಜಪ್ಪ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ವಾರ್ತಾ ಪಿಂಜ ಸಾರ್ವಜನಿಕ ಸಂಪರ್ಕ ಇಲಾಖೆ, ಕನ್ನಡ ಪಿಂಜ ಸಂಸ್ಕೃತಿ, ಶಾಲಾ ಶಿಕ್ಷಣ ಪಿಂಜ ಸಾಕ್ಷರತೆ, ಪದವಿ ಪೂರ್ವ ಶಿಕ್ಷಣ, ಕಾಲೇಜು ಶಿಕ್ಷಣ ಇಲಾಖೆ ಕೂಡ್ನನಿಕೆ, ಬೋರೆ ಬೋರೆ ಇಲಾಖೆ, ಸಂಘ ಸಂಸ್ಥೆ, ಪರಿಷತ್ರ ಸಾಕಾರತ್ತು ಇಂದು ಮಹಾತ್ಮ ಗಾಂಧೀಜರ 155ನೇ ಪಿಂಜ, ಮಾಜಿ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಇಂಡ 120ನೇ ಜನ್ಮ ಜಯಂತಿ ಮಡಿಕೇರಿಯ ಗಾಂಧಿ ಭವನತ್ತು ನಡೆದಿತು. ಈ ಮೇರತು ತಕ್ಕಪರಂದ ಜಿಲ್ಲಾಧಿಕಾರಿ ವೆಂಕಟರಾಜ ಗಾಂಧೀಜರನಿಗೆ ಪ್ರತಿಯೊಬ್ಬಂಡ ಬದುಕು ಜೀವನಕ್ಕೆ ಸಂದೇಶ ಬಟ್ಟೆ ಬುಳಿ ಆಪನಿಕೆ ಇರೋಂಡು ವಿಶ್ವಸಂಸ್ಥೆ